ಸದ್ಯ ಈಗ ಪರಿಸ್ಥಿತಿ ನಾನು ಸಾಕಷ್ಟು ಸರ್ವೆ ಮಾಡಿದ್ದೀವಿ, ರೈತರ ಹೊಲದಲ್ಲಿ ನೋಡಿದ್ದೀವಿ. ಈ ಫಸ್ಟಿಗೆ ರಸ ಹೀರಿ ಕೀಟಗಳದ್ದು ಭಾಳಷ್ಟು ಬಾಧೆ ಕಂಡು ಬರ್ತಾ ಇದೆ. ಒಂದು ಥ್ರಿಪ್ಸ್ ನುಸಿ ಅಂತ ಬರ್ತದೆ, ಅದ್ರ ಜೊತೆ ಜೊತೆಗೆ ಎಫಿಡ್ ನುಸಿ, ಅದರಿಂದ ಜಿಗಿ ಬರ್ತದೆ, ಅದೊಂದು ಬರ್ತಾ ಇದೆ. ಆಮೇಲೆ ಹಸಿರು ದಾಮೆ ಅಂತ ನೀವೇನು ಕರಿತೀರ, ನಾವು ಹಸಿರು ಜಿಗಿಗಳು ಅಂತ ಕರಿತೀವಿ. ಇವು ಮೂರು ಭಾಳಷ್ಟು ತೊಂದರೆ ಕೊಡ್ತಾ ಇದ್ದಾವೆ. ಮತ್ತು ಅಲ್ಲಲ್ಲಿ ಸ್ವಲ್ಪ ಈ ಮೈಟ್ ನುಸಿ ಅಂತ ಬರ್ತಾ ಇದೆ. ಹತ್ತಿ ಎಲೆಗಳು ಈ ಮೇಲ್ಮುಖವಾಗಿ ಹಿಂಗೆ ಮೇಲಕ್ಕೆ ಮುದ್ರೆ ಬಿಟ್ಟು ಒಣಗಲಕತ್ತಾವು, ಅದು ಮೈಟ್ ನುಸಿಯಿಂದ ಬರ್ತಾ ಇದೆ. ಮೈಟ್ ನುಸಿ ಯಾವುದು ಅಂದರೆ, ಇತ್ತೀಚೆಗೆ ನಿಮಗೆ ಮೊದಲು ಈ ಮೆಣಸಿನಕಾಯಲ್ಲಿ ಬರ್ತಿತ್ತು, ಮೆಣಸಿನಕಾಯಲ್ಲಿ ಮೈಟ್ ನುಸಿಯಿಂದ ಕೆಳ ಮುದುರಿಗೆ ಬರ್ತಿತ್ತು, ಬಟ್ ಇಲ್ಲಿ ಅದು ಹತ್ತಿಗೆ ಶಿಫ್ಟ್ ಆಗಿದೆ. ಈಗ ಕಳೆದ ಒಂದು 5-6 ವರ್ಷಗಳಿಂದ ಹತ್ತಿ ಮೇಲೆ ಬರ್ತಾ ಇದೆ ಅದು ಮೈಟ್ ನುಸಿ, ಬಟ್ ಭಾಳಷ್ಟು ಹಾನಿನೂ ಮಾಡ್ತಾ ಇದೆ. ಹತ್ತಿಯಲ್ಲಿ ಏನು ಮಾಡ್ತಾ ಇದೆ ಅಂದರೆ, ಕೆಳಗಡೆ ಎದ್ಕೊಂಡ್ಬಿಟ್ಟು ರಸ ಹೀರೋದ್ರಿಂದ ಆ ಎಲೆಗಳೆಲ್ಲ ಬಿರುಸಾಗಿಬಿಟ್ಟು ಮೇಲ್ಮುಖವಾಗಿ ಹಿಂಗೆ ಮೇಲಕ್ಕೆ ಮುದುರು ಬಿಡ್ತಾವೆ. ನೀವೇನು ಸ್ಪ್ರೇ ತಗೊಳ್ಳಿಲ್ಲ ಅಂದರೆ ಒಂದು ವಾರನೇಗೆ ಅದು ಎಲೆಯೆಲ್ಲ ಬಿರುಸಾಗಿಬಿಟ್ಟು ಒಣಗ್ಲಕ್ಕತ್ತದ, ಆಮೇಲೆ ಎಲೆ ಸೀಳ್ತಾವೆ. ಈ ಸಮಸ್ಯೆ ಭಾಳಷ್ಟು ಕಾಣ್ತಾ ಇದೆ ಹತ್ತಿಯಲ್ಲಿ. ಬೇರೆ ಕಡೆ ಎಲ್ಲಿ ಇಲ್ಲ, ನಮ್ಮಲ್ಲಿ ಸ್ಟಾರ್ಟ್ ಆಗಿ ಒಂದು 4-5 ವರ್ಷ ಆಯಿತು, ಈ ಸಣ್ಣಗೆ ಅದು ಈ ತೆಲಂಗಾಣ ಆಂಧ್ರ ಕಡೆ ಶಿಫ್ಟ್ ಆಗಿದೆ ಅದು ಈ ಪ್ರಾಬ್ಲಮ್ಮು. ಅದಕ್ಕೆ ಒಂದು ಥ್ರಿಪ್ಸ್ ನುಸಿ, ಮತ್ತು ಇದು ಮೈಟು, ಮತ್ತು ಎಫಿಡ್ಸು, ಆಮೇಲೆ ಹಸಿರು ಜಿಗಿಹುಳ, ಇವು 4 ರಸಹೀರ ಕೀಟಗಳ ಪತ್ಯಂತ ಪ್ರಮುಖವಾಗಿ ಬರ್ತವೆ. ಇವೆಲ್ಲವೂ ನೀವು ನೋಡಿರ್ತೀರಿ, ಎಲೆ ಕೆಳಭಾಗ ಎದ್ದುಕೊಂಡ್ಬಿಟ್ಟು ರಸ ಇರ್ತವೆ. ಹಿಂಗೆ ರಸ ಇರೋದ್ರಿಂದ ಹಿಂಗೆ ಸ್ವಲ್ಪ ಬಿಸಿಲು, ಈ ಥ್ರಿಪ್ಸ್ ನುಸಿದ ಹಾವಳಿ ಭಾಳ ಕಂಡು ಬಂದ. ಈ ನಡುವೆ ಒಂದು ತಿಂಗಳು ಮಳೆ ಆಗಿರಲಿಲ್ಲ, ಎಲ್ಲೆಲ್ಲಿ ಮಳೆ ಆಗಿಲ್ಲ ಅಂತಲ್ಲೆಲ್ಲ ಅದರ ಹಿಂಗೆ ನೀವು ಎಲೆ ಸ್ವಲ್ಪ ಬಿಸಿಲಿಗೆ ಇಡಿದ್ರೆ ಮಿಂಚ್ತದೆ ಅದು. ಅದು ಥ್ರಿಪ್ಸ್ ನುಸಿ ಏನು ಮಾಡುತ್ತೆ ಅಂದರೆ, ಪೂರಾ ಹಿಂಗೆ ರಸ ಇರೋದಿಲ್ಲ, ಜಸ್ಟ್ ಹಿಂಗೆ ಸ್ಕ್ರೇಪ್ ಮಾಡೋದ್ರಿಂದ ರಸ ಇರ್ತದೆ. ಅದಕ್ಕೆ ಅದು ನೀವು ಹಿಂಗೆ ಬಿಸಿಲಿಗೆ ಇಡಿದ ತಕ್ಷಣ ಒಂಥರ ಸಿಲ್ವರಿ ಅಂದ್ರೆ ಮಿಂಚಿ ಬರ್ತದೆ. ಹಂಗಾಗಿ ಅದನ್ನ ಸರಿಯಾಗಿ ಹತೋಟಿ ಮಾಡಲಿಲ್ಲ ಅಂದರೆ ಎಲೆಯೆಲ್ಲ ಒಣಗಿಬಿಟ್ಟು ಆಲ್ಮೋಸ್ಟ್ ಕೆಳಗಿನ ಎಲೆಗಳಿಗೆಲ್ಲ ತೊಂದರೆ ಕಾಣ್ತಾ ಇದೆ ಎಲ್ಲ ರೈತರ ಹೊಲದಲ್ಲಿ. ಅದಕ್ಕೆ ರೈತರು ಏನು ಮಾಡ್ಬೇಕಂದ್ರೆ, ಭಾಳಷ್ಟು ಕಡೆ ನೋಡಿ ನಾ ಇನ್ನೂ ಹಳೆ ಕೀಟನಾಶಕಗಳನ್ನೇ ಬಳಸ್ತಾ ಇದ್ದಾರೆ. ಎಲ್ಲಿ ಹೋಗಿರಿ ಏನು ಸ್ಪ್ರೇ ಮಾಡಿರಿ ಅಂತ ಕೇಳಿದ್ರೆ, ಅದೇನು ಅರ್ತೆನ್ ಪುಡಿ ಮೊನೊಕೊಟೊಪಸ್ ಕಾಮನ್ ಇದು, ಯಾರಿಗೆ ಹೋಗಿ ಕೇಳಿದ್ರೆ ಅರ್ತೆನ್ ಪುಡಿ ಮೊನೊಕೊಟೊಪಸ್. ನಾವೀಗ ಅವು ಎರಡೂ ಯಾವಕ್ಕೂ ರೆಕಮೆಂಡ್ ಮಾಡ್ತಾ ಇಲ್ಲ. ಮೊನೊಕೊಟೊಪಸ್ ಅಂತೂ ಭಾಳ ದಿವಸ ಆಯ್ತು ನಾವು, ಅದ್ರ ಏನಾಗಿದೆ ಅಂದರೆ ಅವಕ್ಕೆಲ್ಲ ಪ್ರತಿರೋಧಕ ಶಕ್ತಿ, ಅದನ್ನು ತಿಂದು ಜೀವಿಸುವಂಥ ಶಕ್ತಿ ಬಂದುಬಿಟ್ಟಿದೆ ಹುಳುಗಳಿಗೆ. ಅದಕ್ಕೆ ಈ ಮೊನೊಕೊಟೊಪಸ್ ಮತ್ತು ಅಸ್ಪೆಟ್ ಪುಡಿ ಎಲ್ಲ ಯಾರು ಕೇಳಿದ್ರು ಅದನ್ನೇ ಹೊಡೆದಿವಿ ಅಂತಾರೆ ಫಸ್ಟಿಗೆ. ಅದಕ್ಕೆ ಅದು ಬೇಕಾಗಿಲ್ಲ. ಅದಕ್ಕೆ ಈಗ ಸಾಕಷ್ಟು ಹೊಸ ಕೀಟನಾಶಕಗಳು ಮಾರ್ಕೆಟಿಗೆ ಬಂದಿದ್ದಾವೆ, ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸನ ಮಾಡ್ತಾ ಇದ್ದಾವೆ. ಅದಕ್ಕೆ ಅವನ್ನ ಹಳೆ ಕೆಮಿಕಲ್ಗಳು ಬಿಟ್ಬಿಡ್ರಿ. ಸಾಕಷ್ಟು ನಾವು ರೇಡಿಯೋದಾಗ ಕೊಡ್ತೀವಿ, ಇದರಲ್ಲಿ ಮಾಡ್ತಾ ಇರ್ತೀವಿ. ಬಟ್ ಆದರೂ ನೀವೇನು ಮಾಡ್ತೀರಿ, ಡೀಲರ್ಗಳು ಏನು ಕೊಡ್ತಾರೆ ಅದನ್ನೇ ತೊಗೊಂಬರ್ತೀರಿ, ಅದನ್ನೇ ಸ್ಪ್ರೇ ಮಾಡ್ತೀರಿ. ಅದಕ್ಕೆ ಸ್ವಲ್ಪ ಆ ಪದ್ಧತಿ ನೀವು ಬದಲು ಮಾಡ್ಕೋಬೇಕು. ಆದಷ್ಟು ವಿಜ್ಞಾನಿಗಳು ಅಥವಾ ರೈತ ಸಂಪರ್ಕ ಕೇಂದ್ರ ಇದ್ದವ್ರಿಗೆ ಅವರಿಗೆಲ್ಲ ಮಾಹಿತಿ ಕೊಡ್ತಾ ಇರ್ತೀವಿ. ಅಥವಾ ನಮ್ಮ ಮೊಬೈಲ್ ಇದ್ದಾವೆ, ವಾಟ್ಸಪ್ ಗ್ರೂಪ್ ಇದಾವೆ, ಅವಕ್ಕೆಲ್ಲ ಜಾಯ್ನ್ ಆಗ್ರಿ. ಈಗ ನಮ್ಮ ಹಳೆ ಪದ್ಧತಿಗಳನ್ನ ಬಿಟ್ಬಿಡ್ರಿ. ಈಗ ಥ್ರಿಪ್ಸ್ ನುಸಿಗೆ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲವೊಂದು ಕೀಟನಾಶಕಗಳಿದ್ದಾವೆ. ಈ ಉಲಾಲ್ ಅಂತ ಕರೀತಾರೆ, ಅಥವಾ ಅದಕ್ಕೆ ಡೈಫ್ಲೋನಿಕಮಿಡ್ ಅಂತ ನಾವು ಕರಿತೀವಿ ಇಂಗ್ಲೀಷಲ್ಲಿ. ಅದಕ್ಕೆ ಭಾಳಷ್ಟು ಏನದ ಕೆಮಿಕಲ್ಗಳು ಭಾಳಷ್ಟು ಕಂಪ್ನಿ ಇದಾವೆ, ಅದರದ್ದು ಟ್ರೇಡ್ ನೇಮ್ ಹೇಳ್ತೀರಿ ನೀವು, ಅದ್ರ ತೆಳಗಡೆ ಕೆಮಿಕಲ್ ನೇಮು ಬರೆದಿರ್ತಾರೆ. ಈಗ ನಾವು ಉಲಾಲ್ ಅಂತ ಹೇಳಿದ್ರೆ ಅದಕ್ಕೆ ತೆಳಗಡೆ ಇನ್ನೊಂದು ಹೆಸರು ಬರೀತಾರೆ, ಡೈಫ್ಲೋನಿಕಮಿಡ್ ಅಂತ. ಆ ಕೆಳಗಡೆ ಹೆಸರು ನೆನ್ಪಿಟ್ಕೋಬೇಕು. ನಮಗೆ ಭಾಳಷ್ಟು ಅಂದರೆ ರೈತ ಫೋನ್ ಮಾಡ್ತಾರೆ, ಅದ್ರದ್ದೇನೋ ಹೆಸರೇ ಬಿಡ್ತಾರೆ, ಸ್ಟಾರ್ ಅಂತ ಹೇಳ್ತಾರೆ, ಇನ್ನೊಂದು ಗೋಲ್ಡ್ ಅಂತ ಹೇಳ್ತಾರೆ. ಯಾಕಂದ್ರೆ ಭಾಳಷ್ಟು ಕಂಪ್ನಿ ಇರೋದ್ರಿಂದ ಅವ್ರು ನೆನಪು ಉಳಿದಿರೋದಿಲ್ಲ. ಅದ್ರ ಕೆಳಗಡೆ ಇನ್ನೊಂದು ಹೆಸರು ಬರೆದಿರ್ತಾರೆ. ಈಗ ನಿಮ್ಗೆ ಹತ್ರ ನಿಮ್ಮ ಹುಡುಗರು ಯಾರು ಓದೋ ಅವ್ರಿಗೆ ಗೊತ್ತಿರ್ತದೆ ಅದು, ಇಲ್ಲ ಈಗ ವಾಟ್ಸಪ್ನೇ ಫೋಟೋ ತೆಗೆದು ಕಳಿಸ್ತಾರೆ, ಅದು ಕಂಪ್ಲೀಟ್ ಅಂತ ತೆಗೆದ್ರೆ ಗೊತ್ತಾಗ್ತದೆ ನಿಮಗೆ. ಅದಕ್ಕೆ ಅದು ಚೆನ್ನಾಗಿದೆ. ಇನ್ನೊಂದು ಟೋಕನ್ ಅಂತ ಬಂದಿದೆ, ಡೈನೋಟೆಫಿರೋನ್ ಅಂತ, ಅದು ಚೆನ್ನಾಗಿದೆ. ಬಟ್ ಇಮಿಡಾಕ್ಲೋಫಿಡ್ ಸ್ವಲ್ಪ ಅದರದ್ದು ಇದನ್ನು ಕಳ್ಕೊಂಡಿದೆ, ಪ್ರತಿರೋಧ ಶಕ್ತಿ ಬಂದಿದೆ ಅದಕ್ಕೆ. ಅದಕ್ಕೆ ಇದು ಉಲಾಲ, ಟೋಕನ್ನು, ಓಶಿನ್ ಅಂತ ಇನ್ನೊಂದು ಬಂದಿದೆ. ಆಮೇಲೆ ಇತ್ತೀಚೆಗೆ ಮಾರ್ಕೆಟ್ನಲ್ಲಿ ಸಫೀನಾ ಅಂತ ಇನ್ನೊಂದು ಬಂದಿದೆ, ಅದು ಎಪಿಡೋಫೈರೋಪಿನ್ ಅಂತೇಳಿ ಕೆಮಿಕಲ್ ಇದೆ ಅದರಲ್ಲಿ. ಅದು ಈ ಹಸಿರು ಜಿಗಿಹುಳಕ್ಕೆ ಮತ್ತು ಬಿಳಿ ನೊಣ ಇವೆರಡಕ್ಕೂ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತದೆ. ಇವೆಲ್ಲ ಹೊಸ ಕೆಮಿಕಲ್ಗಳು. ಇದಲ್ಲದೇ ಮಾರ್ಕೆಟ್ನಲ್ಲಿ ಭಾಳಷ್ಟು ಕಾಂಬಿ ಪ್ರಾಡಕ್ಟ್ಸ್ ಇದಾವೆ, ಎರಡೆರಡು ಕೆಮಿಕಲ್ ಸೇರಿಸದಂಥ ಭಾಳಷ್ಟು ಕೆಮಿಕಲ್ ಬಂದವೆ. ಅದನ್ನು ಸ್ವಲ್ಪ ಉಪಯೋಗ ಮಾಡಬೇಕಾದ್ರೆ ಸ್ವಲ್ಪ ನೀವು ವಿಚಾರ ಮಾಡಿ ಉಪಯೋಗಿಸಿ ಮಾಡಬೇಕು. ಯಾಕಂದರೆ ನಾವು ಎಲ್ಲವನ್ನೂ ರೆಕಮೆಂಡೇಷನ್ ಮಾಡಿಲ್ಲ, ಯೂನಿವರ್ಸಿಟಿಯಿಂದ ಆಗಲಿ ಇದರಿಂದ ಆಗಲಿ ಎಲ್ಲವಕ್ಕೆ ನಾವು ಶಿಫಾರಸು ಮಾಡಿಲ್ಲ. ಆ ಕಂಪ್ನಿಯವರು ತೊಗೊಂಬಂದಿದ್ದಾರೆ, ಬಟ್ ಹೇಳ್ತಾರೆ ನೀವು ಮಾಡ್ತಾಯಿದ್ದೀರಿ, ಬಟ್ ಅಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಅವಕ್ಕೂ ಉಪಯೋಗ ಮಾಡಬೇಕು. ಯಾಕಂದರೆ ಅದರ ಭಾಳಷ್ಟು ಪೈರೆಥ್ರೋಯ್ಡ್ ಗುಂಪಿಗೆ ಸೇರಿದ ಕೀಟನಾಶಕಗಳಿದಾವೆ. ಈ ಬೈಫೆಂಥ್ರಿನ್ ಅಂತಿದೆ, ಪೆನ್ ಪ್ರೊಪ್ಯಾಥ್ರಿನ್ ಇದೆ, ಸೈಪರ್ಮೆಥ್ರಿನ್ ಇದೆ. ಇವೇನದಾವ ಅಂದರೆ ಹತ್ತಿಯಲ್ಲಿ 90 ದಿವಸಕ್ಕಿಂತ ಮುಂಚೆ ನೀವೇನಾದರೂ ಬಳಸಿದ್ರಿ ಅಂದರೆ ಈ ರಸ ಹೀರೋ ಕೀಟಗಳು ಹೆಚ್ಚಿಗಾಗುವ ಸಂಭವ ಇರ್ತದೆ. ಅದಕ್ಕೆ 90 ದಿವಸದವರೆಗೆ ಯಾವು ನನಗೇನು ಹೇಳಿದ್ನಲ್ಲ, ಬೈಫೆಂಥ್ರಿನ್ನು, ಸೈಪರ್ಮೆಥ್ರಿನ್ನು, ಪೆನ್ ಪ್ರೊಪ್ಯಾಥ್ರಿನ್ನು, ಲ್ಯಾಂಬ್ಡಾ ಸಹೆಲತ್ರಿನ್ನು, ಇಂಥ ಕೀಟನಾಶಕಗಳನ್ನು ಆದಷ್ಟು 90 ದಿವಸಗಳವರೆಗೆ ಅವುಗಳನ್ನ ಬಳಸಬೇಡ್ರಿ. ಕಾಂಬಿನೇಷನ್ ಆಗಿ ಬರಲಿ ಅಥವಾ ಅಲೋನ್ ಆಗಿ, ಒಂದೇ ಆಗಿ ಇರಲಿ ಅಥವಾ ಬೇರೆ ಕೀಟನಾಶಕಗಳ ಜೊತೆಗೆ ಅದು ಮಿಕ್ಸ್ ಆಗಿ ಬರ್ತಾ ಇದ್ದಾವೆ. ಈ ಕೀಟನಾಶಕಗಳನ್ನ ಆದಷ್ಟು 90 ದಿವಸಗಳಿಗೆ ಬಳಸಬೇಡಿ. 90 ದಿವಸವರೆಗೆ ನನಗೆ ಹೇಳಿದ್ದಿಲ್ಲ ಅವನೇ, ಉಲಾಲ, ಟೋಕನ್ನು, ಓಸಿನ್ನು, ಸಫೀನಾ. ಇಮಿಡಾಕ್ಲೋಪಿಡ್ಡು ಸ್ವಲ್ಪ ಪರಿಣಾಮಕಾರಿ ಇದೆ, ಅದು 17.8 ಡೇಸಲ್ಲಿ ಸ್ವಲ್ಪ ಹೆಚ್ಚಿನ ಪರಿಣಾಮಕಾರಿ ಸ್ವಲ್ಪ ಇದೆ, ಅದು ಸೂಪರ್ ಕಾನ್ಫಿಡೋರ್ ಅಂತೇನು ಕರೀತೀರಿ ನೀವು, ಅದು ಸ್ವಲ್ಪ ಪರಿಣಾಮಕಾರಿ ಇದೆ. ಇವಿಷ್ಟು ಕೀಟನಾಶಕಗಳು ಸಾಕು. ಹಂಗೇನೆ ನಿಮಗೆ ಭಾಳಷ್ಟು ಹಲವು ಕೀಟಗಳು ಒಂದೇ ಬಾರಿಗೆ ಕಂಡು ಬಂದರೆ, ಥ್ರಿಪ್ಸ್ ನುಸಿ, ಮೈಟ್ ನುಸಿ, ಮತ್ತು ಹಸಿರು ಜಿಗಿಹುಳ ಇವೆಲ್ಲವೂ ಒಂದೇ ಬಾರಿ ಕಂಡು ಬಂದಾಗ ಅವಾಗ ಮಾತ್ರ ನೀವು ಈ ಕಾಂಬಿ ಪ್ರಾಡಕ್ಟ್ಸ್ ಅದಾವಲ್ಲ ಯಾವುದಾದ್ರನ್ನ ಬಳಸ್ಬೋದು. ಈಗ ಅಸಿಟಮಿಪ್ರಿಡ್ ಜೊತೆಗೆ ಇಮಿಡಾ ಇದೆ, ಅಸಿಫೇಟ್ ಜೊತೆಗೆ ಒಂದು ಪೈರಿಪ್ರಾಕ್ಸಿಪನ್ ಅಂತ ಬಂದಿದೆ, ಭಾಳಷ್ಟು ಬಂದಿದ್ದಾವೆ. ಈ ಆಮೇಲೆ ಇನ್ನೊಂದು ಡೈಫೆಂಥಿರೋನ್ ಅಂತ ಇದೆ, ನೀವೆಲ್ಲ ಪೋಲೋ ಅಂತ ನೆನಪಿಟ್ಟಿರಿ ಅದನ್ನು. ಅದನ್ನು ಭಾಳಷ್ಟು ಬಳಸಬೇಡ್ರಿ. ಯಾವುದೇ ಕಾಂಬಿ ಪ್ರಾಡಕ್ಟ್ಸ್ ಏನಿದಾವಲ್ಲ ಒಂದು ಸಾರಿ ಮಾತ್ರ ಬಳಸ್ರಿ, ಅದನ್ನು ಮತ್ತೊಂದು ಸರಿ ಅದನ್ನೇ ಬಳಸಬೇಡ್ರಿ. ಯಾಕೆಂದರೆ ಮತ್ತೊಂದು ಸರಿ ಅದನ್ನೇ ಬಳಸಿದ್ರಿ ಅಂದರೆ ಅವಕ್ಕೆ ಕೀಟಗಳಿಗೆ ತಿಂದು ಬದುಕುವಂಥ ಶಕ್ತಿ ಬರ್ತದೆ. ನೀವು ಇವತ್ತು 1 ml ಹಾಕಿ ಕೊಡಿದ್ರೆ ನಾಳೆಗೆ ಇನ್ನೊಂದು 2 ml ಹಾಕಿ ಕೊಡಿದ್ರೂ ಅದು ಸಾಯಿದಿಲ್ಲ, ಅದಕ್ಕೆ ಪ್ರತಿರೋಧಕ ಶಕ್ತಿ ಬೆಳೆಸ್ಕೋತಾವೆ. ಅದಕ್ಕೆ ಭಾಳಷ್ಟು ಕೀಟನಾಶಕಗಳು ಏನು ಮಾಡ್ಕೊಂಡ್ರೆ ಒಂದು ಸರಿ ಬಳಸಿದ ನೆಕ್ಸ್ಟ್ ಟೈಮ್ ಅದನ್ನ ಬಳಸಬಾರ್ದು, ಅಂದರೆ ರೊಟೇಷನ್ ಮಾಡ್ಕೊತಾವೆ ಕೀಟನಾಶಕಗಳನ್ನು, ಅಂದರೆ ಈ ಹುಳುಗಳಿಗೆ ಅವಕ್ಕೆ ಪ್ರತಿರೋಧಕ ಶಕ್ತಿ ಬರೋದಿಲ್ಲ. ಇದ್ರ ಜೊತೆಗೆ ಏನು ಮಾಡ್ಬೇಕಂದ್ರೆ ಈಗ ನಾವೇನು ಸಮಗ್ರ ಪೀಡೆ ನಿರ್ವಹಣೆ ಅಥವಾ ಕೀಟ ನಿರ್ವಹಣೆ ಅಂತ ಏನು ಕರಿತೀವಲ್ಲ, ಅದರಲ್ಲಿ ಈಗ ರಸಾಯನ ಕೀಟಗಳಿಗೆ ಅಲ್ಲಲ್ಲಿ ಸ್ವಲ್ಪ ಈ ಹಸಿರು ಇದು ಏನು ಹಳದಿ ಬಣ್ಣದ ಇದು ಬರ್ತದೆ, ಈ ಮೆಣಸಿನಕಾಯಿ ಉಪಯೋಗ ಮಾಡ್ತೀರಿ ಬಲೆಯಾಗಿ, ಅಂದ ಅಂಟು ಬಲೆ ಅಂತೇಳಿ ಮೆಣಸಿನಕಾಯಿಲಿ ಹಾಕಿದ್ದು ನೋಡಿರಿ. ಬಟ್ ಹತ್ತಿ ಒಳಗೂ ಬಳಸ್ಬೋದು ಅದನ್ನ, ಯಾರೂ ಬಳಸ್ತಾ ಇಲ್ಲ. ಅದಕ್ಕೆ ಥ್ರಿಪ್ಸ್ ನುಸಿ ಮತ್ತು ಇವು ಬಿಳಿ ನೊಣ ಅವೆಲ್ಲ ಅದಕ್ಕೆ ಹೋಗಿ ಅಂಟ್ಕೊಂಬಿಟ್ಟು ಭಾಳಷ್ಟು ಕಂಟ್ರೋಲ್ ಆಗ್ತದೆ, ಅದನ್ನು ಸಹ ನೀವು ಬಳಸ್ಕೋಬೋದು. ಅದರ ಬಿಗ್ನಿಂಗಲ್ಲಿ ಸ್ವಲ್ಪ ಇವು ಕೀಟನಾಶಕಗಳು ನೀವಾಗೆ ಮಾಡ್ಕೊಳ್ಳೋದಾದರೆ, ಇದು ಬೇವಿನ ಬೀಜದ ಕೀಟ ಅಥವಾ ಅದನ್ನು ರೆಡಿಮೇಡು ಸಿಗ್ತವೆ, ಅಂದರೆ ಬೇವಿನ ಮೂಲದ ಕೀಟನಾಶಕಗಳು, ಅದನ್ನು ಬಿಗ್ನಿಂಗಲ್ಲಿ ಅಂದರೆ ಹತ್ತಿಗೆ 35-40 ದಿವಸ ಯಾವುದು ಬೇಕಾಗಲ್ಲ, 4 ದಿವಸ ನಂತರ ಯೂಸಲಿ ರಸಾಯನಿಕ ಕೀಟಗಳು ಸ್ಟಾರ್ಟ್ ಆಗ್ತವೆ. ಮೊದಲನೇದಾಗಿ ಈ ಬೇವಿನ ಮೂಲದ ಕೀಟನಾಶಕಗಳು ಯಾವುದಾದ್ರೂ ಬಳಸಿರಿ, ತದನಂತರ ಬೇರೆ ಕೆಮಿಕಲ್ಗಳು ಬಳಸಿರಿ, ಅಂದರೆ ಸ್ವಲ್ಪ ನಿಮಗೆ ಖರ್ಚು ಕಡಿಮೆ ಆಗ್ತದೆ, ಆಮೇಲೆ ಎಫೆಕ್ಟಿವ್ ಆಗಿಯೂ ಇರ್ತದೆ. ಆಮೇಲೆ ಬೋಲೋರ್ಮ್ಸ್ ಅಂತ ಏನು ಕರಿತೀವಲ್ಲ ನಾವು, ಕಾಯಿ ಕೊರಕಗಳಂತ ಏನು ಕರಿತೀವಿ, ಹತ್ತಿಯಲ್ಲಿ ಈಗ ಇತ್ತೀಚೆಗೆ ನಾವೇನಂದರೆ ಗುಲಾಬಿ ಕಾಯಿ ಕೊರಕ ಅತ್ಯಂತ ಪ್ರಮುಖವಾದದ್ದು. ಆಮೇಲೆ ಈಗೇನಂದ್ರೆ ಇದು ಹಸಿರು ಕಾಯಿ ಕೊರಕ ಎಲ್ಲೂ ಇನ್ನೂ ಬಂದಿಲ್ಲ, ಅದಕ್ಕೆ ಪ್ರತಿರೋಧ ಶಕ್ತಿ ಬಂದಿಲ್ಲ. ಬಟ್ ಗುಲಾಬಿ ಕಾಯಿ ಕೊರಕ ಏನಾಗಿದೆ, ಪ್ರತಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡಿರೋದ್ರಿಂದ ಅದು ಮಾತ್ರ ಕಂಡು ಬರ್ತದೆ. ಇನ್ನು ಉಳಿದಿದ್ದು ಯಾವ ಇನ್ನೂ ಏನು ಕಾಯಿಗಳ ಮೇಲೆ ಬರ್ತಕ್ಕಂಥ ಈ ಕಾಯಿ ಕೊರಕಗಳೇನಿರ್ತವೆ ಅವು ಇನ್ನೂ ಎಫೆಕ್ಟಿವ್ ಆಗಿ BT ಅದಕ್ಕೆ ಕೆಲಸ ಮಾಡ್ತದೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಆಮೇಲೆ ಇನ್ನೊಂದು ಏನಾಗಿದೆ ಇತ್ತೀಚೆಗೆ BT ಹತ್ತಿಯಲ್ಲಿ ನಾನ್ BT ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ, ನಿಮಗೊಂದು ಸಪ್ರೇಟ್ ಪ್ಯಾಕೆಟ್ ಕೊಡ್ತಿದ್ರು, ಅದನ್ನು ಎಲ್ಲದಕ್ಕೆ ನಿಮ್ಮ ಹೊಲದ ಸರೌಂಡಿಂಗ್ ಹಾಕಬೇಕು ಅಂತೇಳಿ ಕೊಡ್ತಿದ್ರು. ಯಾರೋ ರೈತರು ಹಾಕಲಿಲ್ಲ ಅದನ್ನು, ಅದು ಹಾಕಿದ್ರೆ ಅಂದರೆ ಗುಲಾಬಿ ಕಾಯಿ ಕೊರಕಕ್ಕೆ ಇನ್ನೂ ಪ್ರತಿರೋಧಕ ಶಕ್ತಿ ಇನ್ನೂ ಮುಂದೆ ಹೋಗ್ತಿತ್ತು, ರೆಸಿಸ್ಟೆನ್ಸ್ ಬರ್ತಿರಲಿಲ್ಲ. ಅದಕ್ಕೆ ಯಾರು ರೈತರು ಕೇಳಿಲ್ಲ, ಅದು ನಾನ್ ಬಿಟ್ಟು ನಿಮ್ಮ ಹೊಲಸುತ್ತ ಹಾಕ್ರಪ್ಪ ಅಂದ್ರೆ ಹಾಕಲಿಲ್ಲ ಯಾರು. ಅದಕ್ಕೆ ಈಗ ಸರ್ಕಾರ ಏನು ಮಾಡಿದೆ ಅಂದರೆ ಕಂಪ್ನಿಗಳಿಗೆ ಒಂದು ಪರ್ಮಿಷನ್ ಕೊಟ್ಟದ, ಏನಂದ್ರೆ 5%ನಷ್ಟು BT ರೈತ ಅಂದರೆ ನಾನ್ BT ಬೀಜನೇ BT ಬೀಜಗಳಲ್ಲಿ ಮಿಕ್ಸ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಾರೆ. ಅದಕ್ಕೆ ಈ ವರ್ಷದಿಂದ ಹೆಚ್ಚು ಕಡಿಮೆ ಎಲ್ಲ ಕಂಪ್ನಿಗಳು ಅದನ್ನ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾವೆ. ಆ ಮಿಕ್ಸ್ ಮಾಡಿದಂಥ ಬೀಜ ಇರ್ತದೆ, ಒಂದು 5% ಇರ್ತದೆ, ಅದರ ಮೇಲೆ ಕಾಯಿ ಕೊರಕಗಳು ಎಲ್ಲ ಕಾಯಿ ಕೊರಕಗಳು ಬರ್ತಾವೆ. ಅದಕ್ಕೆ ಹಸಿರು ಕಾಯಿ ಕೊರಕ ಬರ್ತದೆ, ಆಮೇಲೆ ಸ್ಪೊಡಾಪ್ಟ್ರ ಬರ್ತದೆ, ಅಂದರೆ ಇದೇ ಲದ್ದಿ ಹುಳು ಅಂತ ಕರಿತಿರಲ್ಲ ಅದು ಬರ್ತದೆ, ಮತ್ತು ಗುಲಾಬಿ ಕಾಯಿ ಕೊರಕ ಎಲ್ಲ ಬರ್ತದೆ. ಅದಕ್ಕೆ ನೀವೇನು ಮಾಡಿರಿ, ಅಲ್ಲೊಂದು ಇಲ್ಲೊಂದು ಕಂಡ ತಕ್ಷಣ ಅದಕ್ಕೆ ಸುಮ್ಮನೆ ಹೆಗಲಿಗೆ ಗನ್ ಹಾಕೊಂಡು ಸ್ಪ್ರೇ ಮಾಡೋಕೆ ಹೋಗ್ಬೇಡ್ರಿ. ಅದು ಬೇಕಂತೆ ಹಾಕಿದ್ದದ ಅದು ಅಲ್ಲೊಂದು ಇಲ್ಲೊಂದು ಏನು ಬಂತಂದರೆ ಅದಕ್ಕೇನು ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ, ಬೇಕಂತನೇ ಅದನ್ನು ಮಾಡಿದ್ದಾರೆ. ಅದಕ್ಕೆ ನಾವು ರೆಫ್ಯೂಜಿಯನ್ ಬ್ಯಾಗ್ ಅಂತ ಕರಿತೀವಿ, ಬೇಕಂತೆ ಹಾಕಿಕೊಟ್ಟಿದೆ. ಯಾಕಂದರೆ ಅದು ಏನು BT ಇಲ್ಲಾರ ಹತ್ತಿಯಲ್ಲಿ ಮತ್ತು BT ಇದ್ದ ಹತ್ತಿಯಲ್ಲಿ ಎರಡಕ್ಕೂರಲ್ಲಿನೂ ಈ ಗುಲಾಬಿ ಕಾಯಿ ಕೊರಕ ತಿಂದಿದ್ದ ಪತಂಗಗಳೇನು ಹೊರಗೆ ಬರ್ತಾವಲ್ಲ, ಅವು ಮುಂದೆ ಸಂಯೋಗಗೊಂಡಾಗ ಈ ಪ್ರತಿರೋಧಕ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಅದರಲ್ಲಿ ಅಂದರೆ ರೆಸಿಸ್ಟೆನ್ಸ್ ಏನು ಬಂದವಲ್ಲ ಅದು ಕಡಿಮೆ ಆಗ್ತಾ ಹೋಗಲಿ ಅಂತ ಬೇಕಂತೆ ಮಿಕ್ಸ್ ಮಾಡಿದ್ದದ. ಅದಕ್ಕೆ ಅದರಲ್ಲಿ ಯಾವಾಗಲೂ ನಿಮಗೆ ಅಂತ ಕಂಡು ಬಂದರೆ ಹಸಿರು ಜಿಗಿಗಳು ಅದರಿಂದ ಹಸಿರು ಕಾಯಿ ಕೊರಕ ಇವೇನೇ ಕಂಡು ಬಂದರೆ ಅದಕ್ಕೆ ಸ್ಪ್ರೇ ಮಾಡೋಕೆ ಹೋಗ್ಬೇಡ್ರಿ. ಅಲ್ಲೊಂದಲ್ಲೊಂದು ಇರ್ತಾವೆ, ಅವಾಗ ಸುಮ್ಮನೆ ಹಂಗೆ ಬಿಟ್ಬಿಡ್ರಿ, ಅದಕ್ಕೆ ಏನು ಮಾಡೋಕೆ ಹೋಗ್ಬೇಡ್ರಿ. ನೀವೀಗ ಸ್ಪ್ರೇ ಮಾಡಬೇಕಾಗಿದ್ದು ಒಂದು ರಸಾಯನ ಕೀಟಕ್ಕೆ, ಇನ್ನೊಂದು ಗುಲಾಬಿ ಕಾಯಿ ಕೊರಕಕ್ಕೆ. ಗುಲಾಬಿ ಕಾಯಿ ಕೊರಕನೂ ಏನಪ್ಪ ಅಂದರೆ ನಿಮ್ಗೆ ಅದು ಯಾವಾಗ ಬಂದದ ಅಂತೇಳಿ ಗೊತ್ತಾಗೋದಿಲ್ಲ. ಅದು ಯೂಶಲಿ ನಿಮಗೆ 60-70 ದಿವಸಕ್ಕೆ ಸ್ಟಾರ್ಟ್ ಆಗ್ತದೆ ಈ ಭಾಗದಲ್ಲಿ. ಅದು ತತ್ತಿ ಏನು ಮಾಡ್ತದೆ, ಇನ್ನೂ ಸಣ್ಣ ಕಾಯಿ ಇದ್ದಾಗಿನೇ ಅದ್ರ ಮೇಲೆ ತತ್ತಿ ಇಡ್ತದೆ, ಮರಿ ಅದೇನು ತತ್ತಿ ಹೊಡೆದ ತಕ್ಷಣ ಮರಿ ಒಳಗಡೆ ಹೋಗಿಬಿಟ್ಟು ಒಳಗಡೆ ತಿಂತಾ ಇರ್ತದೆ. ಒಮ್ಮೆ ಹತ್ತಿ ಕೂಡ ಹೊಡೆದಾಗ ಗೊತ್ತಾಗ್ತದೆ ಅಲ್ಲಿ ಥರ ನಿಮಗೆ ಗುಲಾಬಿ ಕಾಯಿ ಕೊರಕ ಬಂದದಂತೆ ಗೊತ್ತಾಗೋದೇ ಇಲ್ಲ. ಹೌದಾ? ಎಲ್ಲೂ ಕಣ್ಣಿಗೆ ಕಾಣೋದೇ ಇಲ್ಲ ಅದು. ಅದಕ್ಕೆ ರೈತರೆಲ್ಲ ಏನು ಮಾಡ್ಬೇಕಂದ್ರೆ ಮೋಹಕ ಬಲೆಗಳಂತ ಇದಾವೆ, ಈ ಫೆರಮೋನ್ ಟ್ರಾಪ್ಸ್ ಅಂತ ಇದಾವೆ, ಮೋಹಕ ಬಲೆಗಳನ್ನು ಅಳವಡಿಸ್ಕೋಬೇಕು. ಯಾಕೆ ಅಳವಡಿಸ್ಕೋಬೇಕು ಅಂದ್ರೆ ನಿಮ್ಮ ಹೊಲದಲ್ಲಿ ಗುಲಾಬಿ ಕಾಯಿ ಕೊರಕ ಯಾವ ಹಂತದಲ್ಲಿ ಇದೆ ಅಂತ ಗೊತ್ತಾಗಬೇಕು ಅಂದ್ರೆ ಅದು ಹಾಕೋಬೇಕು. ಇಲ್ಲಾಂದ್ರೆ ಬೇರೆದರಲ್ಲಿ ಕೀಡಿ ಕಣ್ಣಿಗೆ ಕಾಣ್ತದೆ, ಗುಲಾಬಿ ಕಾಯಿ ಕೊರಕದಾಗ ಕೀಡಿ ಕಣ್ಣಿಗೆ ಕಾಣಂಗಿಲ್ಲ. ಅದಕ್ಕೆ ನಿಮ್ಮ ಹೊಲದಾಗ ಅದು ಎಷ್ಟು ಮಟ್ಟಿಗೆ ಐತೆ ಗುಲಾಬಿ ಕಾಯಿ ಕೊರಕ ಅಂತ ಗೊತ್ತೇ ಆಗೋದಿಲ್ಲ ನಿಮ್ಗೆ. ಅದಕ್ಕೆ ಎಲ್ಲರೂ ಅದನ್ನು ಹಾಕೋಬೇಕು, ಫೆರಮೋನ್ ಟ್ರಾಪ್ಸ್ ಅಂತ ಏನು ಕರಿತೀವಿ ಓಕೆ, ಅವನ್ನ ಲೈಂಗಿಕ ಬಲೆಗಳು ಅಂತ ಕರಿತೀವಿ. ಅವು ಹಾಕೊಂಡ್ರೆ ಅಂದ್ರೆ ಏನಾಯ್ತು ಅಂದ್ರೆ ಅದರ ಗಂಡ ಪತಂಗಗಳು ಬಂದು ಬೀಳ್ತಾವೆ. ಯಾವಾಗ ಅದರಲ್ಲಿ ಕಂಟಿನ್ಯೂಸ್ ಆಗಿ 2-3 ದಿವಸ ಒಂದು 5-6 ಪತಂಗಗಳು ಬಂದು ಬಿದ್ದು ಅಂದ್ರೆ ಅದು ನಿಮ್ಮ ಹೊಲದಾಗ ಹಾನಿ ಮಾಡೋ ಹಂತಕ್ಕೆ ತಲುಪಿದೆ ಅಂತ ಅರ್ಥ. ಅವಾಗ ನೀವು ಅದನ್ನ ಸ್ಪ್ರೇ ಮಾಡಬೇಕು, ಅಲ್ಲಿ ತನಕ ನೀವು ಸ್ಪ್ರೇ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ಇಲ್ಲ ನಿಮಗೆ ಲೈಂಗಿಕ ಬಲೆಗಳು ಅಥವಾ ಫೆರಮೋನ್ ಟ್ರಾಪ್ಸ್ ಎಲ್ಲಿ ಸಿಗಲಿಲ್ಲ ಅಂದರೆ ಇನ್ನೊಂದು ಏನು ಪದ್ಧತಿ ಅಂದರೆ ಅಲ್ಲೆಲ್ಲಲ್ಲಿ ಸ್ವಲ್ಪ ಹಸಿರು ಕಾಯಿಗಳನ್ನು ಹರಿಬೇಕು. ಎಕರೆದಾಗ ಒಂದು 10-20 ಕಾಯಿ ಹರ್ಕೊಂಬರ್ಬೇಕು, ಒಡೋದು ನೋಡಬೇಕು. ಅದರ ಕನಿಷ್ಠ ಒಂದು 10-3 ಕಾಯಿಗಳಲ್ಲಿ ಗುಲಾಬಿ ಕಾಯಿ ಕೊರಕ ಕಂಡು ಬಂತಂದರೆ ಅವಾಗ ಅದು ಸ್ಪ್ರೇ ಮಾಡೋ ಹಂತಕ್ಕೆ ತಲುಪಿದೆ ಅಂತ, ಹಾನಿ ಮಾಡೋ ಹಂತಕ್ಕೆ ತಲುಪಿದೆ ಅಂತ ಅರ್ಥ. ಇವು ಎರಡ್ರಾಗ ಒಂದು, ಇಲ್ಲಾಂದ್ರೆ ನಿಮ್ಗೆ ಗುಲಾಬಿ ಕಾಯಿ ಕೊರಕು ಬಂದಿದ್ದು ಗೊತ್ತೇ ಆಗೋದಿಲ್ಲ, ಇಲ್ಲಿ ಯಾವಾಗ ಸ್ಪ್ರೇ ಮಾಡ್ಬೇಕು ಅನ್ನೋದು ಗೊತ್ತಾಗೋದು, ಅದೊಂದು ಭಾಳ ಪ್ರಾಬ್ಲಮ್ ಇದೆ ಅದರ ಹತ್ತಿ ಗುಲಾಬಿ ಕಾಯಿ ಕೊರಕು. ಅದಕ್ಕೆ ಎರಡರಲ್ಲಿ ಒಂದು ಪದ್ಧತಿ ಅಳವಡಿಸ್ಕೊಂಡ್ರೆ ನೀವು ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ಅಂದರೆ, ಮೊದಲನೇದಾಗಿ ನಮ್ಮಲ್ಲಿ ಈಗ ಸಮಗ್ರ ಕೀಟ ಏನು ಪೀಡೆ ನಿರ್ವಹಣೆ ಅಂತ ಕರಿತೀವಿ, ಅದರಲ್ಲಿ ಈ ಪರತಂತ್ರ ಜೀವಿಗಳಂತ ಬರ್ತಾವೆ ಟ್ರೈಕೋಗ್ರಾಮ ಕಾರ್ಡು, ಎಲ್ಲದಕ್ಕೂ ಶಿಫಾರಸು ಮಾಡಿದ್ದೀವಿ ನಾವು. ಮೊದಲು ಹತ್ತಿಗೆ ಮಾಡಿದ್ದೀವಿ, ಆಮೇಲೆ ಕಡ್ಲೆಯಲ್ಲಿ, ಆಮೇಲೆ ಭತ್ತದಲ್ಲಿ ಇದ್ದಾವೆ. ಆದರೆ ಬೇರೆ ಬೇರೆ ಸ್ಪೀಸೀಸ್ ಇದ್ದಾವೆ. ಈ ಗುಲಾಬಿ ಕಾಯಿ ಕೊರಕಕ್ಕೆ ನಾವು ಟ್ರೈಕೋಗ್ರಾಮ ಬ್ಯಾಕ್ಟ್ರಿ ಅಂತ ಬೇರೆ ಸ್ಪೀಸೀಸ್ ಅದ, ಅದು ನಮ್ಮಲ್ಲಿ ಜೈವಿಕ ಕೀಟ ನಿಯಂತ್ರಣದಲ್ಲಿ ಸಿಗ್ತವೆ. ಎಕರೆಗೆ 5 ಕಾರ್ಡು, 45-50 ದಿವಸಕ್ಕೆ ಸ್ಟಾರ್ಟ್ ಮಾಡಬೇಕು. ಒಂದು 5 ಸರಿ ವಾರ ವಾರ ವಾರ ಒಂದು 4-5 ಸರಿ ಅದನ್ನು ರಿಲೀಸ್ ಮಾಡ್ಕೊತ ಹೋಗ್ಬೇಕು. ಅಷ್ಟು ಮಾಡಿದ್ರೆ ನಿಮಗೊಂದಿಷ್ಟು ಒಂದು 30-40% ಗುಲಾಬಿ ಕಾಯಿ ಕೊರಕದ ಬಾಧೆ ಕಡಿಮೆ ಆಗ್ತವೆ. ಓಕೆ, ಆಮೇಲೆ 80-90 ದಿವಸಕ್ಕೆ ಮತ್ತೆ ಗುಲಾಬಿ ಕಾಯಿ ಕೊರಕ ಸ್ಟಾರ್ಟ್ ಆಗ್ತದೆ. ಆ ಟೈಮಲ್ಲಿ ಈಗ ನಾನು ಹೇಳಿದೆ, ಕಾಯಿ ಹೊಡೆದು ನೋಡಬೇಕು, ಇಲ್ಲ ಲೈಂಗಿಕ ಬಲೆಗಳನ್ನು ಹಾಕೋಬೇಕು, ಎರಡರಲ್ಲೇ ಒಂದು ಹಾಕೊಂಡ್ರೆ ನಿಮ್ಗೆ ಅದು ಗೊತ್ತಾಗ್ತದೆ. ಓಕೆ, ಸ್ಪ್ರೇ ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ಪ್ರೊಫೆನೋಫಾಸ್ ಅಂತ ಕರಿತೀವಿ, ಗೊತ್ತ ನಿಮಗೆಲ್ಲರಿಗೆ, ಅದು ತತ್ತಿನಾಶಕವಾಗಿ ಕೆಲಸ ಮಾಡ್ತದೆ ಮತ್ತು ಕೀಟನಾಶಕವಾಗಿಯೂ ಕೆಲಸ ಮಾಡ್ತದೆ. ಓಕೆ, ಅದನ್ನು ಮೊದಲನೇದಾಗಿ ಅದನ್ನು ಬಳಸಬೇಕು. ಓಕೆ, ಒಮ್ಮೆ ಈ ಪೈರತ್ರೋಳ ಕೀಟನಾಶಕಗಳನ್ನು ಬಳಸಬೇಡಿ. ತದನಂತರ ಅದಾದ ನಂತರ ಮತ್ತೆ ಒಂದು 2-3 ಸ್ಪ್ರೇ ಬೇಕಾಗ್ತದೆ ಸದ್ಯದಿಂದ. ಇದೇನು ಗುಲಾಬಿ ಕಾಯಿ ಕೊರಕ ನಿರ್ವಹಣೆಗಾಗಿ 90 ದಿವಸ 100-110 ದಿವಸ, ಒಂದು ಆ ರೇಂಜಲ್ಲಿ ಒಂದು 2-3 ಸ್ಪ್ರೇ, ಅದು ಡಿಪೆಂಡಿಂಗ್ ಅದೇ ನಿಮ್ಮ ಹೊಲದಾಗ ಬಂದದಿಲ್ಲ ನೋಡಿ ಸ್ಪ್ರೇ ಮಾಡೋದು ಒಳ್ಳೆಯದು. ಒಂದನೇದಾಗಿ ಪ್ರೊಫೆನೋಫಾಸು, ಆಮೇಲೆ ಈ ಪೈರೆಥ್ರೋಯ್ಡ್ ಗ್ರೂಪಿಗೆ ಏನು ಹೇಳಿದ್ನಲ್ಲ, 90 ದಿವಸದ ನಂತರ ಸ್ಪ್ರೇ ಮಾಡಬೇಕು. ಒಂದು ಬೈಫೆಂಥ್ರಿನ್ ಅಂತ ಬರ್ತದೆ, ಇನ್ನೊಂದು ಫೆನ್ ಪ್ರೊಫ್ಯಾಥ್ರಿನ್ ಅಂತ ಬರ್ತದೆ, ಡೆನಿಟಾಲ್ ಅಂತಿದೆ, ಆಮೇಲೆ ಸೈಪರ್ಮೆಥ್ರಿನ್ ಇವೆಲ್ಲ ಗೊತ್ತದೆ, ಆಮೇಲೆ ಲ್ಯಾಂಬ್ಡಾ ಸೈಲೋಥ್ರಿನ್ ಗೊತ್ತಿದೆ ಕರಾಟೆ ಅಂತ. ಇವು ಯಾವುದಾದ್ರೂ ಒಂದು ಮೊದಲನೇದಾಗಿ ಪ್ರೊಫೆನೋಫಾಸು, ಆಮೇಲೆ ಒಂದು ಯಾವುದಾದ್ರೂ ಪೈರೆಥ್ರೋಯ್ಡ್ಗೆ ಸೇರಿದ ಕೀಟನಾಶಕಗಳನ್ನು ಬಳಸಬೇಕು. ಒಂದು ವೇಳೆ ನಿಮಗೆ 90 ದಿವಸದಿಂದ ಈ 100-110 ದಿವಸದೊಳಗೆ ಈ ರಸ ಇರ ಕೀಟಗಳು ಮತ್ತು ಗುಲಾಬಿ ಕಾಯಿ ಕೊರಕ ಎರಡೂ ಕಂಡು ಬಂದಲ್ಲಿ, ಎರಡೂ ಸಮಸ್ಯೆ ಇರ್ತವೆ, ಅದಕ್ಕೆ ಈಗ ಸ್ವಲ್ಪ ಕಾಂಬಿ ಪ್ರಾಡಕ್ಟ್ಸ್ ಬಂದಿದ್ದಾವೆ ಮಾರ್ಕೆಟಲ್ಲಿ. ಈಗ ಲ್ಯಾಂಬ್ಡೋಸೈಲೋಥ್ರಿನ್ ಜೊತೆಗೆ ಅಸಿಟಮಿಪ್ರಿಡು ಅಥವಾ ಈ ಥರ ಮಿಕ್ಸ್ ಬಂದ ಅಸಿಫೆಟ್ ಜೊತೆಗೆ ಬೈಫೆಂಥ್ರಿನ್ ಇದೆ. ಓಕೆ, ಆಮೇಲೆ ಈ ಪೈರಿಫ್ರಾಕ್ಸಿಫೆನ್ ಜೊತೆಗೆ ಇನ್ನೊಂದು ಕೆಮಿಕಲ್ ಇದೆ ಡೈಫೆಂಥ್ರೋನ್, ಈ ಥರ ಕಾಂಬಿ ಪ್ರಾಡಕ್ಟ್ಸ್ ಬಂದಿದ್ದಾವೆ. ಒಂದು ಗುಲಾಬಿ ಕಾಯಿ ಕೊರಕ ನಿಯಂತ್ರಣಕ್ಕಾಗಿ, ಇನ್ನೊಂದು ರಸ ಏರಿ ಕೀಟಕ್ಕೆ, ಅಂದರೆ ಎರಡು ಒಂದೇ ಸರಿಗೆ ನಿಮಗೆ ಕಂಟ್ರೋಲ್ ಆಗ್ತದೆ. ಅಂಥ ಕೀಟನಾಶಕಗಳು ಮಾರ್ಕೆಟಲ್ಲಿದ್ದಾವೆ. ಈಗ ಬೈಫೆಂಥ್ರಿನ್ ಟಕಾಫ್ ಅಂತಂದೇನು ಬಂದಿದೆ, ಅದು ಎರಡು ಥರದ್ದು ಕಂಟ್ರೋಲ್ ಮಾಡ್ತವೆ. ಆಮೇಲೆ ಇನ್ನೊಂದು ಕೊರಾಜಿನ್ ಪ್ಲಸ್ ಲ್ಯಾಂಬ್ಡೋಸೈಲೋಥ್ರಿನ್ ಕಾಂಬಿನೇಷನ್ ಇದೆ. ಓಕೆ, ಇವ್ಯಾವುದಾದ್ರೂ ಕೀಟನಾಶಕಗಳನ್ನು ನಿಮಗೆ ರಸಾಯನ ಕೀಟಗಳು ಇಲ್ಲಪ್ಪ ಅಂದರೆ ಓನ್ಲಿ ಪ್ರೊಫೆನೋಫಾಸು ಅಥವಾ ಸೈಪರ್ಮೆಥ್ರಿನು, ಫೆನ್ ಪ್ರೊಫ್ಯಾಥ್ರಿನು, ಲ್ಯಾಂಬ್ಡೋಸೈಲೋಥ್ರಿನು, ಇವನ್ ಎಮಾಮೆಕ್ಟಿನ್ ಬೆಂಜಾಮೆಟಿನ್ ಉಪಯೋಗ ಮಾಡ್ಬೋದು ಅರ್ಲಿ ಸ್ಟೇಜಲ್ಲಿ 90-100 ದಿವಸದಲ್ಲಿ. ಇದರಲ್ಲಿ ಯಾವುದಾದ್ರೂ ಒಂದು ಕೀಟನಾಶಕವನ್ನು ಬಳಸಬೇಕು. ಒಂದು ಸರಿ ಬಳಸಿದ ಕೀಟನಾಶಕನ ಮುಂದಿನ ಸಾರಿ ಬಳಸಬಾರ್ದು, ಅದನ್ನು ರೊಟೇಷನ್ ಮಾಡ್ತಾ ಹೋಗಬೇಕು. ಆಮೇಲೆ ಒಂದು ರೈಕೋ ಕಾರ್ಡ್ ರಿಲೀಸ್ ಮಾಡೋದು, ಅದು ಒಂದು. ಆಮೇಲೆ ಹಳದಿ ಅಂಟು ಬಲೆಗಳನ್ನು ಹಾಕಿಕೊಳ್ಳಬೇಕು, ಅದು ಒಂದು. ಓಕೆ, ಇವು ಸಮಗ್ರ ಪೀಡೆ ನಿರ್ಬರುತ್ತೆ. ಆಮೇಲೆ ಇನ್ನೊಂದು, ಈ ಗುಲಾಬಿ ಕಾಯಿ ಕೊರಕೆಗೆ ಹೊಸ ತಂತ್ರಜ್ಞಾನ ಬಂದಿದೆ. ಏನಪ್ಪ ಅಂದರೆ, ನಾವು ಅದು ಇಂಗ್ಲೀಷ್ನಲ್ಲಿ ಮೇಟಿಂಗ್ ಡಿಸ್ರಪ್ಷನ್ ಟೆಕ್ನಿಕ್ ಅಂತ ಕರಿತೀವಿ, ಅಥವಾ ಗಂಡು ಮತ್ತು ಹೆಣ್ಣು ಪತಂಗಗಳ ಒಂದಕ್ಕೊಂದು ಕೂಡಲಾರ್ದಂಗೆ, ಮುಂದೆ ಅದನ್ನು ತತ್ತಿ ಇಡಲಾರ್ದಂಗೆ ಮಾಡುವಂಥ ಒಂದು ತಂತ್ರಜ್ಞಾನ ಬಂದಿದೆ. ಅದು ಈ ವರ್ಷ ಮಾರ್ಕೆಟಿಗೆ ಬಂದಿದೆ. ಒಂದು ಸ್ಪ್ಲಾಟ್ ಅಂತಿದೆ, ಇನ್ನೊಂದು PB ರೋಪೆಲ್ ಅಂತಿದೆ. ಈ ಸ್ಪ್ಲಾಟು ಅಂಟು ಥರ ಇದೆ, ನಮ್ದೇನು ಪೇಸ್ಟ್ ಇದೆಯಲ್ಲ ಆ ಥರ ಇದೆ. ಅದನ್ನು 45-50 ದಿವಸಕ್ಕೆ ಹಚ್ಚಬೇಕು. ಎಕರೆಗೆ ಒಂದು ಟ್ಯೂಬು 125 ಗ್ರಾಮ್ ಇದೆ ಒಂದು ಟ್ಯೂಬ್, ಅದು ಅದನ್ನ ಒಂದು ಎಕರೆಗೆ ಸ್ಪ್ರೆಡ್ ಆಗೋಂಗೆ ಹಚ್ಚಬೇಕು. ಅದನ್ನು ಅಂಟು ಅಲ್ಲಲ್ಲಲ್ಲಿ ಹಚ್ಕೊತ ಹೋಗ್ಬೇಕು. ಅದು ಏನು ಕೆಲಸ ಮಾಡ್ತದೆ ಅಂದರೆ, ಇವೇನು ಲೈಂಗಿಕ ಬಲೆಗಳಲ್ಲಿ ಇದನ್ನು ಲ್ಯೂರ್ ಅಂತ ಹಾಕ್ತೀವಲ್ಲ, ಆ ಹೆಣ್ಣು ಹುಳ ಏನು ಕೆಲಸ ಮಾಡ್ತಾರೆ ಆ ಕೆಲಸನೇ ಅದು ಮಾಡ್ತದೆ. ಅಂದರೆ ಅದು ಕಂಟಿನ್ಯೂಸ್ ಆಗಿ ಆ ಕೆಮಿಕಲ್ನ ಸ್ರವಿಸ್ತಾ ಇರ್ತದೆ. ಆ ಸ್ರವಿಸೋದ್ರಿಂದ ಎಂಟೈರ್ ನಿಮ್ಮ ಹೊಲದಲ್ಲಿ ಆ ಕೆಮಿಕಲ್ ಇರ್ತದೆ. ಆ ಗಂಡು ಪತಂಗಕ್ಕೆ ಹೆಣ್ಣು ಪತಂಗ ಎಲ್ಲಿದೆ ಅಂತ ಗೊತ್ತಾಗಂಗಿಲ್ಲ. ಹೆಣ್ಣು ಪತಂಗ ಏನು ಕೆಲಸ ಮಾಡ್ತದೆ ಅದೇ ಕೆಲಸನೇ ಇದು ಮಾಡ್ತದೆ. ಸ್ಪ್ಲಾಟ್ ನಾವು ಏನು ಹಚ್ತೀವಲ್ಲ ಅಥವಾ PB ರೋಪಲ್ ತಂತಿ, ಅದು ಕಂಟಿನ್ಯೂಸ್ ಆಗಿ ಫೆರಮೋನ್ ರಿಲೀಸ್ ಮಾಡ್ತಾನೆ ಇರ್ತದೆ. ಆ ಫೆರಮೋನ್ ಏನು ಮಾಡ್ತದೆ ಅಂದರೆ ಗಂಡು ಪತಂಗನ ಆ್ಯಕ್ಚುಲಿ ಅಟ್ರಾಕ್ಟ್ ಮಾಡ್ತದೆ. ಗಂಡು ಪತಂಗ ಕನ್ಫ್ಯೂಸ್ ಆಗ್ತದೆ, ಇದರ ಹೆಣ್ಣು ಯಾವುದು ಅಥವಾ ಇದು ಕೆಮಿಕಲ್ ಯಾವುದು ಸ್ರವಿಸ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಹಿಂಗಾಗಿಬಿಟ್ಟು ಹೆಣ್ಣು ಮತ್ತು ಗಂಡಿಗೆ ಸಂಯೋಗ ಆಗೋದಿಲ್ಲ, ಹೆಣ್ಣು ಮತ್ತು ಗಂಡು ಕೂಡ್ಕೊಳ್ಳೋದಿಲ್ಲ. ಹಿಂಗಾಗಿಬಿಟ್ಟು ಗಂಡು ಅದ್ರ ಗಂಡಿನ ಅವಧಿ ಎಷ್ಟಿರ್ತದೆ ಅಂದರೆ 3-4 ದಿವಸ ಇರ್ತದೆ. ಹಿಂಗಾಗಿ ಹೆಣ್ಣು ಅದಕ್ಕೆ ಸಿಗೋದೇ ಇರೋದ್ರಿಂದ 3-4 ದಿವಸ ಅದು ಲೈವ್ ಇರ್ತದೆ, ಆಮೇಲೆ ಸತ್ತು ಹೋಗ್ತದೆ. ಹಿಂಗಾಗಿಬಿಟ್ಟು ಎರಡು ಸಂಯೋಗ ಆಗೋದಿಲ್ಲ, ಆಮೇಲೆ ತತ್ತಿ ಇಡೋದಿಲ್ಲ, ಆಮೇಲೆ ಅದರಿಂದ ಮರಿಗಳು ಹೊರಗೆ ಬರೋದಿಲ್ಲ. ಅದಕ್ಕೆ ಇದಕ್ಕೆ ಒಂಥರ ಅದೇನು ನಮ್ಮ ಇದರಲ್ಲಿ ಕರಿತೀವಲ್ಲ ಸಂತಾನಹರಣ ಸಸ್ಯ, ಆ ಥರ ಹುಳಗಳಲ್ಲಿ ಸಂತಾನಹರಣ ಮಾಡುವಂಥ ಇದು ವಿದ್ಯೆ, ಇದು ಅದೊಂಥರ ಟೆಕ್ನಾಲಜಿ. ಇದು ಭಾರಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. 45-50 ದಿವಸಕ್ಕೆ ಹಚ್ಚಿಬಿಟ್ರೆ ಸಾಕು, ನೀವು ಅದಕ್ಕೆ ಗುಲಾಬಿ ಕಾಯಿ ಕೊರಕೆ ಯಾವುದೇ ಥರದ ಸಿಂಪರಣೆಗಳನ್ನು ಮಾಡುವ ಅವಶ್ಯಕತೆ ಇರೋದಿಲ್ಲ. ಇದು ಸ್ಪ್ಲಾಟ್ ಅಥವಾ ಟ್ಯೂಬ್ ಅಂತ ಏನು ಕರಿತೀವಿ ಅದು ಆದರೆ 3 ಸರಿ ಹಚ್ಚಬೇಕಾಗ್ತದೆ. 45 ದಿವಸ ಆಗಿಂದ ತಿಂಗಳಿಗೊಮ್ಮೆ, ಸಪೋಸ್ 50 ದಿವಸಕ್ಕೆ ಹಚ್ಚಿದ್ರೆ ಅಂದರೆ 80 ದಿವಸಕ್ಕೊಮ್ಮೆ, ಮತ್ತು 110 ದಿವಸಕ್ಕೊಮ್ಮೆ, ಮತ್ತು 130 ದಿವಸ ಅಂತ 3 ಸರಿ ಹಚ್ಚಬೇಕಾಗ್ತದೆ. ಈ PB ರೋಪೆಲ್ ಅನ್ನೋದೇನಾದ್ರೆ ತಂತಿ ಥರ ಬಂದಿದೆ, ಅದು ಒಂದೇ ಸರಿ ಅಪ್ಲೈ ಮಾಡಿದ್ರೆ ಸಾಕು, ಅದನ್ನ 45-50 ದಿವಸಕ್ಕೆ ಒಂದ್ಸರಿ ತಂತಿ ಕಟ್ಟಿಬಿಟ್ರೆ ಸಾಕು, ಅದು 120 ದಿವಸವರೆಗೂ ಅದು ಎಫೆಕ್ಟಿವ್ ಆಗಿ ಇರ್ತದೆ. ಕಂಟಿನ್ಯೂಸ್ ಆಗಿ ಅದು ಅದು ಫೆರಮೋನ್ ಅದು ರಿಲೀಸ್ ಮಾಡ್ತಾನೆ ಇರ್ತದೆ. ಹಿಂಗಾಗಿ ಬಿಟ್ಟು ನೀವು ಗುಲಾಬಿ ಕಾಯಿ ಕೊರಕ್ಕೆ ಯಾವುದೇ ರೀತಿಯ ಇದು ಸಿಂಪರಣೆ ಮಾಡೋ ಅವಶ್ಯಕತೆ ಬರಲ್ಲ. ಬರೀ ನೀವು ರಸಾಯನಿಕ ಕೀಟಗಳನ್ನ ನಿಯಂತ್ರಣ ಮಾಡಿಕೊಂಡ್ರೆ ಸಾಕು. ಆದರೆ ಇದರಲ್ಲಿ ಇನ್ನೊಂದು ಏನಿದೆ ಅಂದರೆ, ಇದು ಸ್ಪ್ಲಾಟ್ ಆಗಲಿ ಅಥವಾ ಪಿ ಬಿ ರೋಪೆಲ್ ಆಗಲಿ, ಅದನ್ನು ಹೆಚ್ಚಿನ ಅಂದರೆ ಏರಿಯಾಕ ಕನಿಷ್ಠ ಒಂದು 30-40 ಎಕರೆ ಎಟೆಸ್ಟ್ ಹಚ್ ಒಂದೇ ಕಡೆ ಹಚ್ಕೊಂಡು ಹೋದ್ರೆ ಅದು ಭಾಳ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಅಂದರೆ ಸ್ವಲ್ಪ 1 ಎಕರೆ 2 ಎಕರೆ ಹಚ್ಚಿ ಮಾಡಿದ್ರೆ ಅಷ್ಟೊಂದು ಎಫೆಕ್ಟಿವಾಗಿ ಕೆಲಸ ಮಾಡೋದಿಲ್ಲ. 30-40 ಎಕರೆದಿಂದ ಮುಂದೆ ಎಷ್ಟಾದರೂ ಎಕರೆ ಹಚ್ಬೋದು ನೀವು. ಅದಕ್ಕೆ ರೈತರು ದೊಡ್ಡ ಎಕರೆ ದೊಡ್ಡ ರೈತರಿದ್ದರೆ ಒಬ್ಬರೇ ತೊಗೊಂಡು ಹಚ್ಕೋಬೋದು. ಅದು ಸಣ್ಣ ಸಣ್ಣ ರೈತರಿದ್ದರೆ ಸುತ್ತಮುತ್ತ ಇದ್ದವರು ಸಪೋಸ್ 40-50 ಎಕರೆ ಗುಂಪಾಗಿ ಅದು ಯಾರು ಸುತ್ತಮುತ್ತ ಒಂದು 5-6 ಜನ ಸೇರ್ಕೊಂಡ್ಬಿಟ್ಟು ಎಲ್ಲರೂ ಸೇರಿ ಅದನ್ನ ಪರ್ಚೇಸ್ ಮಾಡ್ಕೊಂಡು ಹಚ್ಕೋಬೋದು. ಬಟ್ ನಿಮ್ಮಲ್ಲಿ ಸ್ವಲ್ಪ ಅದು ಬೇಕು ಅಂದರೆ ರೈತರ ಅಕ್ಕಪಕ್ಕ ಇದ್ದವ್ರ ಬಳಿ ಸ್ವಲ್ಪ ಅದನ್ನ ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟು ನೀವು ಅದನ್ನ ಕಾಸ್ಟ್ ಎಷ್ಟದೋ ಅಷ್ಟು ಹಚ್ಕೋಬೋದು. ಅದು ಈ ಸದ್ಯದ ಮಟ್ಟಿಗೆ ಸ್ಪ್ಲಾಟಿದ್ದ ಕಾಸ್ಟ್ ಏನಪ್ಪ ಅಂದರೆ 1 ಟ್ಯೂಬಿಗೆ 1300 ರೂಪಾಯಿ ಇದೆ ಅದು 1 ಎಕರೆಗೆ ಒಂದು ಸರಿಗೆ. 3 ಸರಿಗೆ ಹೆಚ್ಚು ಕಡಿಮೆ 4,000 ರೂಪಾಯಿ 3,900 ರೂಪಾಯಿ ಆಗ್ತದೆ. ಬಟ್ ನೀವು 2-3 ಸರಿ ಸ್ಪ್ರೇ ಮಾಡೋದಷ್ಟು ಕಾಸ್ಟ್ ಅಷ್ಟೇ ಆಗ್ತದೆ. ಬಟ್ ಇದನ್ನ ಹಚ್ಚಿಬಿಟ್ರೆ ನೀವು ನಿಮಗೆ ಅಂದರೆ ಈ ಗುಲಾಬಿ ಕಾಯಿಗಳು ಬಂದದೋ ಇಲ್ಲೋ ಚಿಂತೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದು ತನ್ನಷ್ಟಕ್ಕೆ ತಾನೇ ಅದು ಕಂಟ್ರೋಲ್ ಆಗ್ತದೆ. ಅದು ಪಿ ಬಿ ರೋಪಲ್ಲಿ ಮೋಸ್ಟ್ಲಿ ಮುಂದಿನ ವರ್ಷ ಮಾರುಕಟ್ಟೆಗೆ ಬರ್ತದೆ. ಅದು ಅದರದ್ದು ಪ್ರೈಸ್ ಇನ್ನೂ ಫಿಕ್ಸ್ ಆಗಿಲ್ಲ. ಹೆಚ್ಚು ಕಡಿಮೆ ಅದು ಅದೇ ರೇಟಲ್ಲಿ ಇರ್ತದೆ. ನಿಮ್ಮದೇನು ಗುಲಾಬಿ ಕಾಯಿ ಕೊರಕ್ಕೆ 2-3 ಸ್ಪ್ರೇ ಏನು ಮಾಡ್ತೀರಿ ಅದೇ ಅಷ್ಟೇ ಕಾಸ್ಟ್ ಅದಕ್ಕೂ ಇದೆ. ಬಟ್ ಇದು ಮಾಡೋದು ಒಳ್ಳೆಯದು, ಯಾಕಂದರೆ ನಿಮಗೆ ಔಷಧ ತರೋದು, ಔಷಧ ಸ್ಪ್ರೇ ಮಾಡೋದು, ಆಳು ಹುಡುಕಾಡೋದು, ನೀರಿಂದು ಎಲ್ಲ ಸಮಸ್ಯೆ ಇರೋಂಗಿಲ್ಲ. ಈವನ್ ನೀವು ಇದು ಒಣ ಬೇಸಾಯಕ್ಕೂ ಆಗ್ಬೋದು ಅಥವಾ ನೀರಾವರಿಯಲ್ಲೂ ಅದನ್ನು ಬಳಸ್ಬೋದು. ಅದಕ್ಕೆ ರೈತರು ಏನು ಮಾಡ್ಬೇಕಂದ್ರೆ ಇದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಇದನ್ನ ಉಪಯೋಗ ಮಾಡಬೇಕು. ನಾವು ಇನ್ನೊಂದು ಏನಂದರೆ, ಗೌರ್ಮೆಂಟಿಗೆ ಅದು ನಿಮಗೇನು ಸಬ್ಸಿಡಿ ಒಳಗೆ ಬರ್ತಾವಲ್ಲ ಅವು ಕೆಮಿಕಲ್ಸ್, ಅದ್ರ ಬದಲಿ ಅದನ್ನು ಕೊಡ್ರಿ ಅಂತ ಏನಾರ ನೀವು ಮುಂದೆ ಅದನ್ನ ಮಾಡಿದ್ರೆ ಅದು ಇನ್ನೂ ಸ್ವಲ್ಪ ನಿಮಗೆ ಅದು ಅನುಕೂಲ ಆಗ್ಬೋದು ಮುಂದಿನ ದಿನಗಳಲ್ಲಿ. ಇದಿಷ್ಟು ಹತ್ತಿಯಲ್ಲಿ ಬರ್ತಕ್ಕಂಥ ನಿಮಗೆ ಕೀಟಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ನಿರ್ವಹಣೆ ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದೀನಿ. ರೈತ ಬಾಂಧವರೇ, ಇದುವರೆಗೂ ಬಿಟಿ ಹತ್ತಿಯಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಸ್ಜಿ ಹಂಚಿನಾಳ್ ಅವರಿಂದ ಮಾಹಿತಿ ಕೇಳಿದ್ರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಈ ರೀತಿಯಾಗಿದ್ದಾವೆ. ಹಿಂಗಾರು ಬಿತ್ತನೆಗಾಗಿ ಕಾಯ್ದಿರಿಸಿದಂಥ ಭೂಮಿಗಳಲ್ಲಿ ಮಳೆ ನೀರು ಪೋಲಾಗದಂತೆ, ಇಂಗುವ ಹಾಗೆ ಮತ್ತು ಮಣ್ಣಿನ ಸವಕಳಿಯಾಗದಂತೆ ಚೌಕಮಡಿಯನ್ನು ನಿರ್ಮಿಸಿ ನೀರು ಮತ್ತು ಮಣ್ಣಿನ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳೋದು ಒಳ್ಳೆಯದು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳೋದ್ರಿಂದ ಒಳ್ಳೆಯ ಒಂದು ರಕ್ಷಣೆಯನ್ನು ನಾವು ಬೆಳೆಗಳಿಗೆ ಒದಗಿಸ್ಬೋದು. ಇನ್ನು ಹಿಂಗಾರಿ ಜೋಳವನ್ನು ಬೆಳೆಯುವಂಥ ರೈತ ಬಾಂಧವರು ಹಿಂಗಾರಿ ಜೋಳವನ್ನು 15 ಅಕ್ಟೋಬರ್ವರೆಗೆ ಬಿತ್ತನೆ ಕಾರ್ಯವನ್ನು ಕೈಗೊಳ್ಬೋದು. ಬಿತ್ತನೆಯನ್ನು ಮಾಡೋದಾದರೆ ರೈತ ಬಾಂಧವರು DSH-4 ಒಂದು ತಳಿಯನ್ನು ಬಳಸ್ಬೋದು, ಅಥವಾ M-35-1 ಸಹ ಒಳ್ಳೆಯ ಒಂದು ತಳಿ. ಇದನ್ನು ಸಹ ರೈತರು ಹಿಂಗಾರಿ ಹಂಗಾಮಿನಲ್ಲಿ ಜೋಳವಾಗಿ ಇದನ್ನು ಬಿತ್ತನೆಯನ್ನು ಮಾಡಬಹುದು. ಬಿತ್ತುವ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಮ್ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಮ್ ಕ್ಯಾಲ್ಸಿಯಂ ಕ್ಲೋರೈಡನ್ನು ಕರಗಿಸಿ ಈ ಒಂದು ದ್ರಾವಣದಲ್ಲಿ ಬೀಜಗಳನ್ನು 8 ಗಂಟೆಗಳ ಕಾಲ ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡುವುದರಿಂದ ಬೀಜದಲ್ಲಿ ಒಂದು ಬರ ನಿರೋಧಕತೆ ಶಕ್ತಿಯನ್ನು ಜಾಸ್ತಿ ಮಾಡಬಹುದು. ಇನ್ನು ಪ್ರತಿ KG ಬೀಜಕ್ಕೆ 4 ಮಿಲಿಲೀಟರ್ ಅಜೋಸ್ಪಿರ್ಲಮ್ದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತನೆಯನ್ನು ಮಾಡಬೇಕು. ಕಳೆ ನಿಯಂತ್ರಣಕ್ಕಾಗಿ ರೈತ ಬಾಂಧವರು ಪ್ರತಿ ಎಕರೆಗೆ 0.4 ಕಿಲೋಗ್ರಾಂ ಅಟ್ರಾಜಿನ್ 50 WP ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಕರಗಿಸಿ ಬಿತ್ತನೆಯಾದ ದಿನ ಅಥವಾ ಮರುದಿನ ಸಿಂಪರಣೆಯನ್ನು ಮಾಡಬೇಕು. ಕಳೆನಾಶಕವನ್ನು ಬಳಸುವುದಾದರೆ ರೈತರು ತಜ್ಞರ ಸಲಹೆಯನ್ನು ಪಡಿಬೇಕು, ಅಥವಾ ಕಳೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಬಾಧೆ

ಈಗ ಸಿಂಧನೂರು ತಾಲೂಕಿನ ಮಾರುಕಟ್ಟೆಯ ಪೇಟೆ ಧಾರಣೆ ಹೇಗಿದೆ? ಕಾವೇರಿ ಸೋನಾ ಭತ್ತ ಕನಿಷ್ಠ 1,740 ಗರಿಷ್ಠ 1,904 ರೂಪಾಯಿಗಳು. ಹಳೆಯ ಅದು ಭತ್ತ 1,978 2,000 ರೂಪಾಯಿಗಳವರೆಗೆ. ನುಚ್ಚಕ್ಕಿ ಕನಿಷ್ಠ ಹಾಗೂ ಗರಿಷ್ಠ 1,700 ರೂಪಾಯಿಗಳು. ಮಧ್ಯಮ ಅಕ್ಕಿ ಕನಿಷ್ಠ ಹಾಗೂ ಗರಿಷ್ಠ 2,400 ರೂಪಾಯಿಗಳು. ಇನ್ನು ರಾಯಚೂರು ತಾಲೂಕಿನ ಪೇಟೆ ಧಾರಣೆ ಹೇಗಿದೆ? ಸ್ಥಳೀಯ ಸಜ್ಜೆ ಕ್ವಿಂಟಾಲ್ಗೆ ಗರಿಷ್ಠ ಹಾಗೂ ಕನಿಷ್ಠ 1,712 ರೂಪಾಯಿಗಳು. ಘುಂಗ್ರಿ ನೆಲಗಡಲೆ 3,469 ರೂಪಾಯಿಗಳವರೆಗೆ. ಈರುಳ್ಳಿ 500 ರೂಪಾಯಿಗಳಿಂದ 2,660 ರೂಪಾಯಿಗಳು. ಸೋನಾ ಮಸೂರಿ ಭತ್ತ 1,369 1,795 ರೂಪಾಯಿಗಳು. ಸೂರ್ಯಪಾನ ಸೂರ್ಯಕಾಂತಿ 4,400 ರೂಪಾಯಿಗಳಿಂದ 6,209 ರೂಪಾಯಿಗಳು. ಕೆಂಪು ತೊಗರಿ 4,795 ರೂಪಾಯಿಗಳಿಂದ 6,280 ರೂಪಾಯಿಗಳು. ಇದುವರೆಗೂ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು, ಸಿಂಧನೂರು ಹಾಗೂ ರಾಯಚೂರು ತಾಲೂಕುಗಳ ಇಂದಿನ ಪೇಟೆ ಧಾರಣೆ ಕೇಳಿದ್ರಿ. ಮಣಪ್ಪುರಂ ಫಿನಾನ್ಸ್ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಸಾಲವನ್ನು ಪರಿಚಯಿಸುತ್ತಿದೆ. ತಿಂಗಳಿಗೆ ಕೇವಲ 58 ಪೈಸೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪ್ಪುರಂ ಚಿನ್ನದ ಸಾಲ, ಜೀವನವನ್ನ ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪ್ಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1800420223. ಭಾರತ ಸರ್ಕಾರದ ರಾಷ್ಟ್ರೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಮಣಪ್ಪುರಂ ಚಿನ್ನದ ಸಾಲ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಸಾಲವನ್ನು ಪರಿಚಯಿಸುತ್ತಿದೆ. ತಿಂಗಳಿಗೆ ಕೇವಲ 58 ಪೈಸೆಗೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪ್ಪುರಂ ಚಿನ್ನದ ಸಾಲ, ಜೀವನವನ್ನು ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪ್ಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1800420223. ಕಾರು ದರ್ಬಾರು, ಕಾರ್ ಇದೆ ಕಾರೇ ಬುಕ್ ಮಾಡಿ ಬಂದ್ಬಿಟ್ಟಿದ್ಯೇನೋ ಆ ತರ ಹಾಡ್ತಿದ್ಯಾ? ಎಸ್ ಡಾರ್ಲಿಂಗ್, ಜೆಟ್ ಅಂತ ಕೆನರಾ ಬ್ಯಾಂಕ್ ಇಂದ ಆನ್ಲೈನ್ ಅಪ್ಲೈ ಮಾಡಿದೆ, ಫಟ್ ಅಂತ ಇನ್ಸ್ಟೆಂಟ್ ಅಪ್ರೂವಲ್ ಸಿಕ್ತು. ಕೆನರಾ ಬ್ಯಾಂಕ್ ನಿಮ್ಮ ಮನೆ ಬಾಗಿಲಿಗೆ ಖುಷಿ ತಂದಿದೆ. ಕೆನರಾ ಬ್ಯಾಂಕ್ ನ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಕಾರ್ ಅಥವಾ ಹೋಮ್ ಲೋನ್ ಅನ್ನು ಪಡೆಯಿರಿ. ಆನ್ಲೈನ್ ಅಪ್ಲೈ ಮಾಡಿ ಹಾಗೂ ಇನ್ಸ್ಟೆಂಟ್ ಅಪ್ರೂವಲ್ ಪಡೆಯಿರಿ. ಡಾಕ್ಯುಮೆಂಟೇಶನ್ ಹಾಗೂ ಪ್ರೊಸೆಸಿಂಗ್ ಚಾರ್ಜಸ್ ಮೇಲೆ 100% ವೇವರ್ ಪಡೆಯಿರಿ. ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತ ಮಹಿಳೆ ರಾಯಚೂರು ತಾಲೂಕು ಅನ್ವರ್ ಗ್ರಾಮದ ಭೀಮವ್ವ ಅವರು. ಸಾಕಷ್ಟು ಜನ ಹಳ್ಳಿ ಒಳಗೆ ಒಕ್ಕತ್ತಲಿನ ಜೊತೆ, ಕೃಷಿ ಕೆಲಸದ ಜೊತೆ ಹಲವಾರು ಉಪಕಸಬ್ಗಳನ್ನು ಮಾಡ್ತಾಯಿರ್ತಾರೆ. ಭೀಮವ್ವ ಅವರು ಹತ್ತಿ ಬೀಜೋತ್ಪಾದನೆ ಮಾಡಿದ್ದಾರೆ 1 ಎಕರೆ. ಆ ಬೀಜೋತ್ಪಾದನೆ ಜೊತೆಗೆ ಸ್ಕೂಲಲ್ಲಿ ಅಡುಗೆ ಕೆಲಸ ಮಾಡೋದು, ಮತ್ತು ಜೊತೆಗೆ ಮನೆಯಲ್ಲಿ ಟೇಲ್ರಿಂಗನ್ನು ಮಾಡೋದು, ಹೀಗೆ ಹಲವಾರು ಒಂದು ಕಾಯಕದೊಂದಿಗೆ ನಿರತರಾಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಹತ್ತಿಯ ಬೀಜೋತ್ಪಾದನೆ ಅನುಭವ ಮತ್ತು ಟೇಲ್ರಿಂಗು, ಯಾವ ರೀತಿ ಬಟ್ಟೆ ಹೊಲಿತಾಯಿದ್ದಾರೆ, ಯಾವ ರೀತಿ ಲಾಭ ಬರ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ಭೀಮವ್ವ, ತಾವು ಸಾಲಿ ಎಲ್ಲಿ ಎಷ್ಟು ಓದಿರಮ್ಮ? ನಮಸ್ಕಾರ ಸರ್, ನನ್ನ ಹೆಸರು ಭೀಮವ್ವ ಅಂತ. 10th class ಓದಿನ ಸಲ ಸ್ಕೂಲ್ದಾಗ ಮುಖ್ಯ ಅಡುಗೆಯವ್ರ ಕೆಲಸ ಮಾಡ್ತೀನಿ ಸರ್. ಇವಾಗ ಅಡಿಗೆ ಗಿಡಿಗೆ ಏನು ಮಾಡೋದಿಲ್ಲಲ್ಲ ಸರ್, ಅದಕ್ಕೆ ಮುಂಜಾನೆ 10th ಕಸಾಗಿ ಸಬ್ಬಾಳ ಬರ್ತೀವಿ ಸರ್. ಎಲ್ಲ ಸಾಲ್ಯಾಗ ಬಂದಮೇಲೆ ನಾವು ಸೀಡ್ಸ್ ಇಟ್ಟೀವಿ ಸರ್, 1 ಎಕರೆ ಅಷ್ಟು ಸೀಡ್ಸ್ ಇಷ್ಟ್ರೆ ನಾ ಮೊದಲೆಲ್ಲ 1 ತಿಂಗಳ ತನಕ ಕಳೆ ಗಿಳು ತೆಗೆದಿರ್ತದೆ ಸರ್. ಅದಾದಮೇಲೆ ಈಗ ಕ್ರಾಸಿಂಗ್ ಚಾಲು ಮಾಡೀವಿ ಸರ್. 50 ದಿನ ಅಂತ ಮಾಡ್ಬೇಕಂತ ಇರ್ತದೆ ಸರ್, 50 ದಿನ 40 ದಿನ ಒಟ್ಟು ಕಾಯಿ ನಿಂದ್ರ ತನ ಮಾಡ್ಬೇಕು ಸರ್ ಔಟ್ರನ್ನ. ಇನ್ನು 2 ಮುಗೀತದೆ ಸರ್, ಮುಂಜಾನೆ 9 ಚಾಲು ಮಾಡಿದ್ರೆ 2 ಮುಗೀತದೆ ಸರ್. ನಾಷ್ಟ ಹತ್ತಲಿದ್ದ ನಾವು ಊಟ ಗೀಟ ಮಾಡಿ ನಾ ಕಳೆ ತೆಕ್ಕಂತೀವಿ ಸರ್. ಅದೆಷ್ಟು ಮುಗಿದ್ಮೇಲೆ ನಾ ಮತ್ತೆ ದಿನ ಎಷ್ಟು ಕಳೆ ತೆಗ್ದಂಗೆಲ್ಲ ನಾವು ವಾರಕ್ಕೊಂದ್ಸಲ ಎಣ್ಣೆನೂ ಹೊಡಿತೀವಿ ಸರ್. ಅದಕ್ಕೆ ಮನ್ಯಾಗ ಅಂತಂದ್ರೆ ಸರ್ 2 ಎಮ್ಮೆ ಅವ ಸರ್ ನನ್ಗೆ. ಇನ್ನು 600 ಕೆಜಿ ಬೆಣ್ಣೆ ಹೋಗ್ತದೆ ಸರ್, ದಿನ 1 50 ಮೊಸರು ಮಾರ್ಕೊಂತೀವಿ. ಇನ್ನು ಅದಿಷ್ಟ ಆದಮೇಲೆ ಸರ್, ಇದು ಸೀಡ್ಸ್ ಮುಗಿದ್ಮೇಲೆ ಸರ್ ಮತ್ತು ಕಳೆಗಳವೆಲ್ಲ ಮುಗ್ದಿರ್ತದಲ್ಲ ಸರ್, ಮತ್ತು ಅತ್ತಿ ಹೊಡೆಯತನ ಟೈಮ್ ಇರ್ತದೆ ನಮ್ಗೆ. ಇನ್ನು ಬಟ್ಟೆನ ಹೊಲ್ಕೊತೀನಿ ಸರ್ ಟೈಲರಿಂಗ್. ಏನೇನು ಬಟ್ಟೆ ಹೊಲಿತೀಯಮ್ಮ? ಸ್ಟಿಚಿಂಗ್ ಎಲ್ಲಿ ಕಲ್ಕೊಂತೀವಿ ಹೊಲಿಯೋದನ್ನು? ರಾಯಚೂರ್ದಾಗೆ ಕಲ್ತೀನಿ ಸರ್ ನಾನು, ರಾಯಚೂರ್ದಾಗ ಹೆಣ್ಮಗಳಲ್ಲಿ ಕಲ್ತೀನಿ ಸರ್ ನಾನು. 10th class ಮುಗಿದ್ಮೇಲೆ 1 3 ಕಲ್ತೀನಿ ಸರ್ ನಾನು. ಇನ್ನು ಸ್ಕೂಲ್ ಬಟ್ಟೆ ಹೊಲಿತೀನಿ ಸರ್, ಡ್ರೆಸ್ ಹೊಲಿತೀನಿ, ಬ್ಲೌಸ್ ಅಂಥವೆಲ್ಲ ಚೂಡಿದಾರ ಎಲ್ಲ ಹೊಲಿತೀನಿ ಸರ್. ಇನ್ನು ಹ್ಞೂ ರೀ. ಹೇಗೆ ಊರಲ್ಲಿ ನಿನಗೆ ಬಟ್ಟೆಗಳು ಬರ್ತಾ ಇದ್ದಾವ ಹೊಲಿಲಿಕ್ಕೆ? ಬರ್ತಾವೆ ಸರ್, ಬರ್ತಾವ ಸರ್, ಭಾಳ ಬರ್ತಾವ ರೀ. ಹಬ್ಬದ ಟೈಮ್ ದಸರಾ ದೀಪಾವಳಿ ಚಾಲು ಆಗ್ಯದ ಅಂತಂದ್ರೆ ಬಟ್ಟೆ ಜಾಸ್ತಿನೇ ಇರ್ತಾವ ಸರ್. ಇನ್ನ ಹೇಗಮ್ಮ ರೇಟು ಪಟ್ಟಣಕ್ಕೆ ನಿನಗೆ ರೇಟ್ ಹೆಂಗ್ ಮಾಡ್ತೀವಿ? ಹೊಲಿಕಲಿಗೆ ಒಂದು ಅಂಗಿ ಚಡ್ಡಿ ಹೊಲಿದು ಕೊಡಾಕ, ಒಂದು ಚೂಡಿದಾರ ಹೊಲಿಯಾಕ ರೇಟ್ ಎಷ್ಟು ಮಾಡ್ತೀವಿ? ಕಡಿಮೆನೇ ಸರ್, ಹಳ್ಳ್ಯಾಗ ಅಂತಂದ್ರೆ ಹೆಚ್ಚು ರೇಟ್ ಅಂದ್ರೆ ಹೊಲಿಸೋದಿಲ್ಲಲ್ಲ ಸರ್. ಬಡವ್ರು ಇರ್ತಾರ. ಒಂದು 40 ರೂಪಾಯಿ ಒಂದು ಬ್ಲೌಸ್ ಹೊಲಿತೀವಿ ಸರ್. ನಾ 100 ರೂಪಾಯಿ ಕೊಟ್ಟರೆ ಸ್ಕೂಲ್ ಡ್ರೆಸ್ ಹೊಲ್ದು ಕೊಡ್ತೀವಿ. ಇನ್ನು ಚೂಡಿದಾರ ಅಂತಂದ್ರೆ 150 ಹೊಲ್ದು ಕೊಡ್ತೀವಿ ಸರ್. ನಾ ಹ್ಞೂ ಹೇಗೆ ಒಂದು ಚೂಡಿದಾರವನ್ನು ಒಂದು ದಿನದಾಗ ಹೊಲಿಬೋದು? ಒಂದು ತಾಸು 2 ತಾಸಿನಾಗ ಹೊಲಿಯಕ್ಕಾಗತ್ತಾ? ಒಂದು ತಾಸಿನಾಗ ಹೊಲಿಬೋದು ಸರ್. ಒಂದು ತಾಸಿನಾಗ ಹೊಲಿಬೋದು, ಬ್ಲೌಸ್ ಕಟಿಂಗ್ ಮಾಡ್ಕೊಂಡು ಸರ್. ಡ್ರೆಸ್ ಅಂತಂದ್ರೂ 1 ತಾಸು ಆಗ್ತದೆ ಸರ್. ಬ್ಲೌಸ್ ಆದರೆ ಒಂದು 15 ನಿಮಿಷದಾಗ ಕಟಿಂಗ್ ಆಗ್ತದೆ ಸರ್. 1/2 ತಾಸು ಹೊಲ್ಯಾಕೆ ಆಗ್ತದೆ ಸರ್. 15 ನಿಮಿಷ ಗಂಟೆಗೆ, ಒಂದು ಗಂಟೆಗೆ 15 ನಿಮಿಷ ಕಡಿಮೆನೇ ಇರ್ತದೆ. ಇನ್ನು ಬ್ಲೌಸ್ ಮುಗಿತದೆ ಸರ್. ತಾಸಿಗೆ 1 ತಾಸಿಗೆ ಒಂದು ಬ್ಲೌಸ್ ಮುಗಿದು ಬಿಡ್ತದೆ? ಹ್ಞೂ ರೀ. ಅಂದರೆ ಹೊಲಿದು ಒಳ್ಳೆ ತರಬೇತಿ ಆಗ್ಯದ, ಫಾಸ್ಟ್ ಹೊಲಿದ್ಬಿಡ್ತೀನಿ. ಹಾಂ, ಫಾಸ್ಟ್ ಸರ್. ರಾಟಿ ಮಷಿನ್ ಅದು ಹೇಗಮ್ಮ? ಎಷ್ಟು ರಾಟಿ ಮಷಿನ್ ಇಟ್ಟು ಒಂದೇ ಇಟ್ಟು ಆದಾಗ ನೋಡಿ ಬಟನ್ ಹಚ್ಚಕ್ಕೆ ಬೇರೆ ಬೇರೆ ರೀತಿಯೊಳಗೆ ಒಳ್ಳೊಳ್ಳೆ ಮಷಿನ್ಗಳು ಬಂದಾವ ಈಗೆಲ್ಲ? ಅಂಥವೆಲ್ಲ ರೂಢಿಲ್ಲ ಸರ್. ನಮ್ಗೆ ಕಾಲು ಕೂಡ ಸಾದಾ ಮಷಿನ, ಕಾಲು ಕೂಡ ತೊಳೆಯೋ ಮಷಿನೇ ಸರ್. ಹ್ಞೂ. ಎಷ್ಟು ಬೀಳ್ತಾವ ಮಷಿನಿಗೆ, ಎಷ್ಟು ಕೊಟ್ಟಿ ನೀವು ತೊಗೊಂಡದ್ದು ಮೊದಲು ಸರ್? ನಾನು 15 ವರ್ಷದ ಕೆಳಗೆ ತೊಗೊಂಡಿದ್ದೆ ಸರ್, 2700 ಕೊಟ್ಟು. ಇವಾಗ ಅಂತಂದರೆ 6,000-7,000 ತನಕ ಅದ ಸರ್. ಈಗ ನೋಡಮ್ಮ, ಮತ್ತೆ ಶಾಲೆಯಲ್ಲಿ ಮುಖ್ಯ ಅಡುಗೆ ಆಗಿ ಕೆಲಸ ಮಾಡ್ತಿದ್ದೀನಿ, ಅಡುಗೆ ಮಾಡ್ತಕ್ಕಂಥ ಮಹಿಳೆಯಾಗಿ. ಅಲ್ಲಿ ಶಾಲೆಯಲ್ಲಿ ಎಷ್ಟು ಕೊಡ್ತಾರೆ ಅಡುಗೆ ಮಾಡಲಿಕ್ಕೆ? ಅಲ್ಲಿ 2700 ಕೊಡ್ತಾರೆ ಸರ್. ಆಮೇಲೆ ಟೇಲ್ರಿಂಗ್ ಮಾಡೋದ್ರಿಂದ ತಿಂಗಳ ನೀನು ಅಂದಾಜು ಆದಾಯ ಎಷ್ಟು ಬರ್ತದೆ ಟೇಲ್ರಿಂಗ್ದಿಂದ? ತಿಂಗಳ ಅಂತಂದರೆ ದಿನ 150-160 ತನ ಮಾಡ್ಕೊತೀನಿ ಸರ್. 3,000 ಮ್ಯಾಗನೇ ಆಗ್ತಾವ್ರಿ, ಮ್ಯಾಗ ಆಗ್ತಾವ್ರಿ. ಆಮೇಲೆ ಎಮ್ಮಿನೂ ಕಟ್ಕೊಂಡಿ, ಇಷ್ಟೆಲ್ಲ ಕೆಲಸ ಹೆಂಗೆ ಮಾಡ್ತಿ? ಮತ್ತು ಆಮೇಲೆ ಬೀಜೋತ್ಪಾದನೆ ಮಾಡೋಕೆ, ಕ್ರಾಸಿಂಗ್ ಮಾಡೋಕೆ ಬರ್ತೀನಿ ನಿಮ್ಮ ಹೊಲಕ್ಕೆ, ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತಿದ್ದಿ? ಹಾಕ್ತದೆ ಸರ್, ನಮಗೆಲ್ಲ ರೂಢಿನೇ ಸರ್. ನಮ್ಗೆ ಮಾಡ್ಕೊಂಡು ಬೆಳಗ್ಗೆ ಮುಂಜಾನೆ ಎದ್ದು ಮಾಡ್ಕೊತೀವಿ ಸರ್. ರಾತ್ರಿ 10 ತನಕ ಬಟ್ಟೆ ಎಮರ್ಜೆನ್ಸಿ ಆವ ಅಂತಂದ್ರೂ ರಾತ್ರಿ ಇನ್ನು 7-8 ಗಂಟೆ 6 ಗಂಟೆಗೆ ಬಿಡ್ತು ಸರ್. ಇಲ್ಲಿದ್ದ 1 ತಾಸಿನಾಗ ಅಡುಗೆ ಮುಗಿಸ್ಕೊಂಡು 1-2 ತಾಸು ಬಟ್ಟೆ ಹೊಲ್ಕೊಂಡು ಇನ್ನು 9:00 ಊಟ ಗೀಟ ಮಾಡ್ಕೊಂಡು ಇನ್ನು ಮತ್ತು ಮುಂಜಾನೆ ಬೆಳಗ್ಗೆ ಮುಂಜಾನೆ ಎದ್ದೇಳ್ತದಲ್ಲ ಸರ್. ಆಗ್ತದ್ರಿ. ಶಾಲೆಯಲ್ಲಿ ಈಗ ಅಡುಗೆ ಹೇಗೆ ನಡೆದಿದೆ ಕೆಲಸಗಳು? ಏನಿಲ್ಲ ಸರ್, ಈಗ ಕಸ ಗಿಸ ಬಳ್ದು ಅದಿಷ್ಟೊಂದೇ ಮಾಡಿ ಬರ್ಬೇಕು ಸರ್. ಮುಂಜಾನೆ ಅದನ್ನು ಕುಡಿಯಕ್ಕೆ ಗಿಡಕ್ಕೆ ಚಾಲು ಇಲ್ಲ ಸರ್. ರೇಷನ್ ಬಂದಾಗ ಒಂದೇ ರೇಷನ್ ಹಂಚ್ತೀವಿ ಸರ್ ಮಕ್ಕಳಿಗೆ. ಲೆಕ್ಕದ ಪ್ರಕಾರ ಎಷ್ಟು ಮಕ್ಕಳಿಗೆ ಎಷ್ಟು ಕೆ ಜಿ ಅಂತಂದು ಕೊಡ್ತಾರೆ ಸರ್ ಲೀಸ್ಟ್ ನಮ್ಗೆ, ಅದ್ರ ಪ್ರಕಾರ ಹಂಚ್ತೀವಿ ಸರ್ ನಾವು. ಈ ನೋಡಮ್ಮ, ಹತ್ತಿ ಬೀಜೋತ್ಪಾದನೆ ತಾವು 1 ಎಕರೆ ಮಾಡಿದ್ರಿ, 2 ವರ್ಷದಿಂದ ಮಾಡ್ತಾಯಿದ್ರಿ ಬೀಜೋತ್ಪಾದನೆ? ನಾವು ಮೊದಲೆಲ್ಲ ಸುಮ್ಮನೆ ಇದು ಖಾಲಿ ಇದು ಕಂಬರ್ ಹತ್ತಿ ಅಂತಂದು ಇಡ್ತಿತ್ತು ಸರ್. ಈಗ ಈ ಸತಿನೇ ಅದು ಸೀಡ್ ಸತಿ ಅಂತ ಇಟ್ಟೀವಿ ಸರ್. 1 ಎಕರೆಗೆ 12 ಕ್ವಿಂಟಲ್ 13 ಕ್ವಿಂಟಲ್ ತನಕ ಬರ್ತಿತ್ತು ಸರ್ ವರ್ಷಲ್ಲಿ. ಇದೇ ಫಸ್ಟ್ ಸರ್ ನಾವು ಸೀಡ್ಸ್ ಇಟ್ಟಿದ್ದು. ಇದು ಬಂದರೆ 4 ಕ್ವಿಂಟಲ್-5 ಕ್ವಿಂಟಲ್ ಬರ್ತದೆ ಸರ್ ಇದು ಬೀಜ ಸರ್. ಅಂದರೆ ಇದು ಬೀಜ ಮಾರಾಟ ಹೋದ್ರೆ ಸರ್ 40,000-45,000 ತನಕ ಹೋಗ್ತದೆ ಸರ್ 1 ಕ್ವಿಂಟಲ್. ಹ್ಞೂ ರೀ. 4 ಕ್ವಿಂಟಲ್ ಬೀಜ ಬಂದರೆ ನಿಮಗೆ 40,000 ಹಿಡಿದ್ರು 1,60,000 ಆಗ್ತದೆ. 1,60,000 ಆಗ್ತದೆ ಸರ್. ಹೇಗಮ್ಮ ಇದು ಖರ್ಚು ಎಷ್ಟು ಬರ್ತದೆ 1 ಎಕರೆಗೆ? ದಿವಸ ನೀವು 40 ದಿವಸ ಕ್ರಾಸಿಂಗ್ ಮಾಡ್ಬೇಕು, ಇದಕ್ಕೆ ದಿವಸ ಎಷ್ಟು ಕೂಲಿ ಆಳ್ಬೇಕು? ದಿನ ಅಂತಂದರೆ 750 ಕೂಲಿ ಆಳ್ಬೇಕು ಸರ್. 750 ರೂಪಾಯಿ ಸರ್ ಕೂಲಿ ಆಳಿ. ಹ್ಞೂ. 40 ದಿವಸ ಅಂತಂದ್ರೆ ಅದು ಜಗ್ಗಿ ರೊಕ್ಕ ಆಗ್ತದೆ, ಜಗ್ಗಿ ಆಗ್ತದೆ ಸರ್. ಮತ್ತೆ ವಾರಕ್ಕೊಂದ್ಸಲ ಹುಳ ಜಾಸ್ತಿ ಸರ್ ಇದಕ್ಕೆ ಬರೋದು ಸೀಡ್ಸಿಗೆ. ನಾ ವಾರಕ್ಕೊಂದ್ಸಲ ಎಣ್ಣೆ ಹೊಡಿಬೇಕು ಸರ್, ಎಣ್ಣೆ ಹೊಡಿಬೇಕು ಸರ್. ಅಂದ್ರೆ ಒಂದು 60-70 ರೂಪಾಯಿ ಮ್ಯಾಗಿಂದ ಹೋಗ್ಬಿಡೋದು ನಿಮ್ಗೆ? ಆಗ್ತದೆ ಸರ್, ಉಳಿತ ಸರ್, ಲಕ್ಷದ ತನ ಉಳಿತದೆ. ಹೇಗೆ ಬೀಜ ಮಾಡ್ಬೇಕಂತ ಯಾಕೆ ಬಂತು ನಿಮಗೆ? ಮೊದಲು ಹತ್ತಿ ಬೆಳೀತಿದ್ರಿ, ಸಾದಾ ಹತ್ತಿ ಬೀಜ ಮಾಡೋಕೆ ಪ್ರಾರಂಭ ಮಾಡಿದ್ರಿ ಯಾಕೆ ಅಂತಂದ್ರೆ ಸರ್? ಅದ್ರಾಗ ಸ್ವಲ್ಪ ಆದಾಯ ಕಡಿಮೆ ಅಲ್ಲ ಸರ್ ಅದು ಅವಾಗ. ಹಾಂ ಹ್ಞೂ ಅಷ್ಟೇ ಸರ್. 1/10 ಕ್ವಿಂಟಲ್ ಅಂತಂದ್ರೂ ಸರ್ 4,000-5,000 ಲಾಸ್ಟ್ ಅಷ್ಟೇ ಸರ್. ಒಂಥರ ಸಂತೋಷ ಸರ್, ಮಾಡ್ದಂಗಲ್ಲ, ಮಾಡ್ಬೇಕು ಅನ್ನೋ ಸಂತೋಷ ಆಗ್ತದೆ ಸರ್. ನೋಡಮ್ಮ, ಶಾಲೆ ಓದಿ SSLC ಓದ್ಕೊಂಡ್ಬಿಟ್ಟು ತಾವೆಲ್ಲ ಟೇಲ್ರಿಂಗ್ ಕಲ್ತಿ, ಟೇಲ್ರಿಂಗು ಕಲ್ತದ್ದು ಹೇಗೆ ಅನಿಸುತ್ತೆ ನಿನಗೆ? ಟೇಲ್ರಿಂಗು ನಿನಗೆ ಒಂದು ಆದಾಯ, ಮನೆ ಖರ್ಚು ನಿಗಿಸ್ತಾ ಇದೆ? ಹಾಂ, ಉಳಿಸ್ತದೆ ಸರ್. ಮೊದಲೆಲ್ಲ ನಮ್ಮ ತಂದೆಯವ್ರ ಹತ್ರ ತನಕ ಓದಿಸಿದ್ರು ಸರ್ ಹಳ್ಳಿ ಸರ್. ನಮ್ಮದು ಹೆಚ್ಚು ಓದಕ್ಕೆ ಹೆಣ್ಮಕ್ಕಳನ್ನ ಅಷ್ಟೊಂದು ಕಳಿಸ್ತಿಲ್ಲ ಸರ್, ಇವಾಗ ಕಳಿಸ್ತಾರೆ ರೀ. ಅವಾಗೆಲ್ಲ ಹೆಚ್ಚಂತಂದ್ರೆ ಹೆಣ್ಮಕ್ಳಿಗೆ ನೌಕರಿ ಬರ್ತದೆ ಏನಂತಿದ್ರು ಸರ್. ಅಂದ್ರೂ ನಮ್ಮಪ್ಪವ್ರು ಅಷ್ಟರ ತನಕ ಓದಿಸಿದ್ರು ಸರ್. ಮತ್ತೆ ದುಡಿಯಕ್ಕಾಗೋದಿಲ್ಲ ಮನಿನಗಂತಂದು ಟೈಲರಿಂಗ್ ಮಾಡಿಸ್ಕೊಟ್ರು ಸರ್. ನಾ ಟೈಲರಿಂಗ್ ಆದಮೇಲೆ ಈಗ ನಾ ಅಣ್ಣ ತಮ್ಮಂದ್ರೆ ಬೇರೆ ಆದಮೇಲೆ ನಮ್ಮ ಹೊಲದ ನಾವು ಮಾಡ್ಕೋಬೇಕಲ್ಲ ಸರ್. ಹಂಗಂತಂದು ಎಲ್ಲ ಮಾಡ್ಕೊತೀನಿ ಸರ್ ನಾನಿನ್ನು. ನಿಮ್ಮ ಮನೆಯವರು ಹೇಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಟೇಲರಿಂಗ್ ಮಾಡ್ಬೋದು, ಅಡುಗೆ ಮಾಡೋಕೆ ಹೋಗ್ಬೇಕು, ಹೊಲಕ್ಕೆ ಹೋಗ್ಬೇಕು, ಅವ್ರದ್ದು ಪ್ರೋತ್ಸಾಹ ಬೇಕು ಸ್ವಲ್ಪ, ಹೇಗೆ ಸಪೋರ್ಟ್ ಮಾಡ್ತಾರೆ? ಹಾಂ, ಸಪೋರ್ಟ್ ಮಾಡ್ತಾರೆ ಸರ್. ನಮ್ಗೆ ಸಪೋರ್ಟ್ ಮಾಡ್ತಾರೆ, ನಮ್ಗೆ ಏನಾದರೂ ಔಷಧಿ ಇದ್ರೂ ತಂದು ಕೊಡ್ತಾರೆ ಸರ್. ನಾವು ದಿನ ಅಂತಂದ್ರೆ ರೈಚೂರಿಗೆ ಹೋಗೋಕ್ಕಾಗೋದಿಲ್ಲ ಸರ್. ನಮ್ಗೆ ಯಾವ್ಯಾವ ಬಟ್ಟೆದ್ದು ದಾರ ಗೀರ ಏನೇ ಇರ್ಲ ಬ್ಲೌಸ್ ಪೀ ಏನಾದರೂ ಇರಲು ತಂದು ಕೊಡ್ತಾರೆ ಸರ್. ಹಾಂ ಹೇಳಿದರೆ ತಂದು ಕೊಡ್ತಾರೆ ಸರ್. ಇನ್ನು ಹೇಗೆ ಮತ್ತೆ ಮಕ್ಕಳಿಗೆಲ್ಲ ಮುಂದೆ ಯಾವ ರೀತಿ ಇದನ್ನ ಮಾಡ್ಬೇಕಂತ ವಿಚಾರ ಓದ್ಸಕತ್ತೀವಿ ಸರ್ ನಮ್ಮ ಮಕ್ಕಳಿಗೆ. ಪವಿತ್ರ ಅಂತಂದು ಸರ್ 8ನೇ ಕ್ಲಾಸ್ ಓದಕ್ಕತ್ತಾಳ್ರಿ, ರಾಯಚೂರ್ದಾಗನೇ ಹಾಕೀವಿ ರೀ. ಇನ್ನು 2ನೇ ಮಗ ಅಂತಂದರೆ ಅಲ್ಲಿ ಹಾಸ್ಟೆಲ್ದಾಗ ಬಿಟ್ಟಿವಿ ಸರ್ ಅವನ್ನ, ಅದು ನವೋದಯ ಕೋಚಿಂಗ್ ಅಂತಂದು ಸರ್. ಹ್ಞೂ